ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಬಂದ್ಗೆ ರಾಜ್ಯದಲ್ಲಿ ನೀರಸ ಪ್ರತಿಕ್ರಿಯೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರ ಬದ್ಧ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಹನಿಟ್ರ್ಯಾಪ್ ಪ್ರಕರಣ ತನಿಖೆಗೆ ಸಂಸದ ಗೋವಿಂದ ಕಾರಜೋಳ ಆಗ್ರಹ. ಮತ್ತು ಮುಂದಿನ 4 ದಿನಗಳ ಕಾಲ ರಾಜ್ಯದ ಹಲವೆಡೆ ಮಳೆ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿ ಏಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ. ಹಾಡಿನ ಹಕ್ಕಿಯೇ ಬಾ, ಮಲೆನಾಡಿನ ಹಕ್ಕಿಯೇ ಬಾ. ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು ಜನತೆ. ಪ್ರೀತಿಯ ಹಾಡಿಂದ ಮೋಡಿ ಮಾಡಿದ ಹಕ್ಕಿಯೇ ಬಾ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ನಿತಿನ್ ಹೆಗಡೆ ಅವರೊಡನೆ ಸಂದರ್ಶನ. ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ವಾಣಿಜ್ಯ ಪ್ರಕಟಣೆಗಳು. ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. ಬಡ್ಡಿ ದರಗಳಲ್ಲಿ 3-4% ವರೆಗಿನ ಕಡಿತ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ತ್ವರೆ ಮಾಡಿ, ಸೀಮಿತ ಅವಧಿಯ ಕೊಡುಗೆ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಗೆ ಕರೆ ಮಾಡಿ. ಕಂಡೀಷನ್ ಸಪ್ಲೈ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಪ್ರಗತಿಪರ ರೈತ ನಿತಿನ್ ಹೆಗಡೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಆತ್ಮೀಯ ಕೇಳುಗರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಜೇನು ಸಾಕಾಣಿಕೆಯ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಜೇನು ಸಾಕಾಣಿಕೆಯಲ್ಲಿ ತಮ್ಮದೇ ಆದ ಒಂದು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡು ಹೋಗುತ್ತಿರುವ ಯುವಕ ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಹಾಗಾದರೆ ಅವರ ಜೇನು ಸಾಕಾಣಿಕೆ ಅನುಭವ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಕೃಷಿ ಉದ್ಯೋಗ ಮಾಡ್ಕೋತಾ ಹೋದಾಗ ನಮಗೆ ಹಲವಾರು ಉಪಕಸುಬುಗಳು ಕಂಡುಬರ್ತವೆ. ಅದೇ ಥರ ಇದು ಕೂಡ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇದು ಕೂಡ ಒಂದು ಸ್ವ ಉದ್ಯೋಗದಲ್ಲಿ ಬರುವಂತಹ ಒಂದು ಉದ್ಯೋಗ ಆಗಿದೆ. ಬನ್ನಿ ಹಾಗಿದ್ರೆ ಏನು ಈ ಒಂದು ಜೇನು ಸಾಕಾಣಿಕೆಯಲ್ಲಿ ಏನೇನು ಅವರು ಮಾಡ್ತಾ ಇದ್ದಾರೆ ಮತ್ತೆ ಎಷ್ಟು ಅವರಿಗೆ ಇದರಿಂದ ಒಳ್ಳೇದಾಗಿದೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ನಿತಿನ್ ಹೆಗ್ಡೆಯವರೇ. ನಮಸ್ತೆ. ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಧನ್ಯವಾದಗಳು ಸರ್. ಹೇಳಿ ನಿತಿನ್ ಅವರೇ, ತಾವು ಯಾವೂರು ಅವರು ಮತ್ತೆ ಇಲ್ಲಿ ಬೆಂಗಳೂರಿಗೆ ಬಂದು ಯಾವಾಗಿಂದ ಈ ಒಂದು ಜೇನು ಸಾಕಾಣಿಕೆಗೆ ಆರಂಭ ಮಾಡಿದ್ರಿ, ಒಂದೊಂದಾಗಿ ಹೇಳಿ. ನಮ್ದು ಮೂಲತಃ ಬಂದು ನಮ್ದು ಸಿರ್ಸಿಯವ್ರನವರು. ನಾವು ಅಲ್ಲಿಂದ ಬೆಂಗಳೂರಿಗೆ ಬಂದು ಇವಾಗ ನಮ್ಮ ತಂದೆಯವರು 33 ವರ್ಷ ಆಗಿತ್ತು. ಸೊ ಅವ್ರ ಜೊತೆಗೆ ನಾವು ಏನ್ ಮಾಡಬಹುದು ಅನ್ನೋದು ನಾವು ನೋಡ್ತಾ ಇರ್ಬೇಕಾರೆ, ನನ್ನ ಎಜುಕೇಶನ್ ಮುಗ್ದಾದ್ಮೇಲೆ ಏನ್ ಮಾಡಬಹುದು, ನಂದೇ ಒಂದು ಸ್ವಂತ ಉದ್ಯೋಗ ಏನ್ ಮಾಡಬಹುದು ಅಂತ ನೋಡ್ತಾ ಇರೋ ಟೈಮಲ್ಲಿ ನಂಗೆ ಜೇನು ಸಾಕಾಣಿಕೆ ಅನ್ನೋದೊಂದು ಕಿವಿಗೆ ಬಿತ್ತು. ಸೊ ಅದನ್ನ ನೋಡೋಣ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಅದು ಇದು ನೋಡ್ತಾ ಬಂದೆ. ಸೊ ಅದಕ್ಕೆ ಯಾಕೆ ನಾವೊಂದು ಪೆಟ್ಟಿಗೆ ಇಟ್ಟು ನೋಡಬಹುದು ಅಂತ ಪ್ರಯೋಗ ಒಂಥರ ಮಾಡೋ ತರನೆ. ಸೊ ಪ್ರಯೋಗ ಮಾಡಿ ಒಂದ್ಸರಿ ಒಂದು ಪೆಟ್ಟಿಗೆ ತಂದು ನಾವು ಒಂದ್ಸರಿ ನಾವು ಜೇನುತುಪ್ಪ ತೆಗೆದು ಎಲ್ಲ ಪಾಲೆಲ್ಲ ಮಾಡಿ ಎಲ್ಲ ಮಾಡಾದ್ಮೇಲೆ ನಾವು ಜೇನುತುಪ್ಪ ಚೆನ್ನಾಗಿದೆ, ಯಾಕೆ ನಾವು ಬೇರೆಯವ್ರಿಗೆ ಕೊಡಬಾರ್ದು ಇವಾಗ, ಯಾಕಂದ್ರೆ ಕಲಬೆರಕೆ ಆಗಿರೋ ಕಾರಣದಿಂದಾಗಿ ನಮ್ದೇ ಆದಂತಹ ಒಂದು ಸ್ವಂತ ಬ್ರ್ಯಾಂಡಿಂಗು ಮಾಡ್ದಂಗೂ ಆಗುತ್ತೆ, ಜನಕ್ಕೆ ಒಂದು ಒಳ್ಳೇದು ಜೀನುತುಪ್ಪ ಕೊಟ್ಟಂಗೂ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಅದನ್ನ ಒಂದು ಬ್ರ್ಯಾಂಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಂದ ಶುರುವಾದಂತ ಒಂದು ಜರ್ನಿ ಅಂತಾನೆ ಹೇಳ್ಬೋದು ಇದು. ಸೊ ಅಲ್ಲಿಂದ ನಾವೇನ್ ಮಾಡಿದ್ವಿ, ಮತ್ತೆ ಪೆಟ್ಗಿನ ಒಂದ್ ಪಾಲ್ ಮಾಡಿದ್ವಿ, ಒಂದ್ ಪೆಟ್ಗಿನ ಶುರು ಮಾಡಿ ಎರಡು ಮಾಡಿದ್ವಿ. ಹಿಂಗೆ ನಾನು ಒಂದ್ ವರ್ಷ ಪೂರಾ ನಾನು ಅದನ್ನ ತರಬೇತಿಯಲ್ಲೇ ನಾನು ಮುಳುಗಿದ್ದೆ ಅಂತ ಹೇಳ್ಬೋದು. ನಿತಿನ್, ತಾವು ಏನು ಓದಿರಿ? ಸೊ ನಮ್ದು ಬಿಕಾಮ್ ನಾವು ಮುಗಿಸಿದ್ವಿ. ಬಿಕಾಮ್ ಮುಗಿಸಿ ನಾನು ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ ಟೈಮಲ್ಲಿ ನನಗೆ ಈ ತರ ಹೊಡೆದಿದ್ದು. ಹಾಗೆ ನಂಗೆ ಕೆಲ್ಸಕ್ಕೆ ಹೋಗಿ ನಾನು ಅಲ್ಲಿ ಪೇಮೆಂಟ್ ತಗೊಂಡು ಮತ್ತೆ 8 ಅವರ್ ಕೆಲಸ ಮಾಡೋದಕ್ಕಿಂತ ನಮ್ದೇ ಆದಂತ ಉದ್ಯೋಗ ನಾನು ಸೃಷ್ಟಿ ಮಾಡ್ಕೊಂಡು ನಾವು ಯಾಕೆ ಇನ್ನೊಬ್ರಿಗೂ ಕೆಲಸ ಕೊಡಬೇಕಾಗುತ್ತೆ, ಅದಾದ ನಂತರ ನಮ್ದೇ ಒಂದು ಬ್ರ್ಯಾಂಡಿಂಗ್ ಆದಂಗೆ ಆಗುತ್ತೆ ಅನ್ನೋ ಕಾರಣ ನಾನು ಶುರು ಮಾಡಿದಂತ ಇದು ಜೀವನ ಕೃಷಿ ಇದು. ಈಗ ತಾವು ಮಲೆನಾಡುವರು, ಅರಣ್ಯದ ಪ್ರದೇಶ ಸಿರ್ಸಿಯವರು ಅಂತ ಹೇಳಿದ್ರಿ. ಈಗ ತಾವು ಯಾವ ಊರಾಗಿದ್ದೀರಿ ಮತ್ತೆ ಯಾವ ಊರಲ್ಲಿ ಇದ್ಕೊಂಡು ಈ ಒಂದು ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀರಿ? ನಿತಿನ್, ನಾವಿರೋದು ಎಲೆಕ್ಟ್ರಾನ್ ಸಿಟಿ ಅಂತ ಹೇಳಿ ಬೊಮ್ಮಸಂದ್ರ ಏರಿಯಾದಲ್ಲಿ, ಬೆಂಗಳೂರಲ್ಲಿ. ಹೌದು. ಅಲ್ಲಿ ಏನು ಅಂತ ಹೇಳಿದ್ರೆ ಈ ಪಾರ್ಕ್ ಅಲ್ಲಿ ಆಗಿರ್ಬೋದು, ಇಲ್ಲ ಇವಾಗ ಯಾರು ಟೆರಸ್ ಅಲ್ಲಿ ಜಾಗ ಕೊಟ್ಟಿರೋದಾಗಿರ್ಬೋದು, ನಮ್ಮ ಮನೆ ಮೇಲೆ ಆಗಿರ್ಬೋದು, ಅದರಲ್ಲಿ ಇಟ್ಟು ನಾವು ಜೀನ್ ಸಾಕ್ತಾ ಇರೋದಂತ ಆಗ್ತದೆ. ಈಗ ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಜನಕ್ಕೆ ಬೆಂಗಳೂರಲ್ಲಿ ಸಾಕ್ಬೋದಾ ಅನ್ನೋದು ಒಂದು ಚಾಲೆಂಜಿಂಗ್ ಪಾರ್ಟ್ ಆಗಿತ್ತು. ಅಂದ್ರೆ ಇಲ್ಲಿ ಬರೀ ಕಾಂಕ್ರೀಟ್ ಕಾಡು, ಅವ್ರಿಗೆ ಹೂವೆಲ್ಲ ಹೆಂಗ್ ಸಿಗತ್ತೆ ಏನು ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಸಿಗತ್ತೆ. ಇವಾಗ ಅದಕ್ಕೆ ಏನು ಅಂತ ಹೇಳಿದ್ರೆ ಈ ಹಳ್ಳಿಗಳಿಗಿಂತ ಈ ಬೆಂಗಳೂರು ಪ್ರದೇಶದಲ್ಲಿ ಜಾಸ್ತಿ ಒಳ್ಳೆ ತುಪ್ಪ ಸಿಗುವಂತದ್ದು ಆಗತ್ತೆ. ಅಂದ್ರೆ ನಮ್ಮ ಈ ಪ್ರದೇಶದಲ್ಲಿ ಗಾರ್ಡನ್ ಸಿಟಿ, ಸಾಕಷ್ಟು ಮರಗಳಿದಾವೆ. ಹೌದು, ಸಾಕಷ್ಟು ಹೂವಿನ ಮರಗಳಿದಾವೆ. ಹೌದು, ಇದು ಒಂದು ಅನುಕೂಲಕರವಾದ ವಾತಾವರಣ ಇವು ಜೇನಿಗೆ ಕಲ್ಪಿಸುತ್ತೆ. ಖಂಡಿತ ಹೌದು. ಇವಾಗ ನೋಡಿ, ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳು ಬೆಂಗಳೂರಲ್ಲಿ ಏನಾಗುತ್ತೆ, ನಿಮ್ಗೆ ತುಪ್ಪದ ಇಳುವರಿ ಜಾಸ್ತಿ ಬರುತ್ತೆ. ಜಾಸ್ತಿ ಅಂದ್ರೆ ಇಲ್ಲಿ ನಿಮ್ಮ ಮನೆ ಖರ್ಚು ಆಗುವಷ್ಟು ನಿಮ್ಗೆ ಜೇನುತುಪ್ಪ ಅಂತ ಸಿಕ್ಕೇ ಸಿಗತ್ತೆ ಇಲ್ಲಿ. ಆಮೇಲೆ ನೀವು ಮತ್ತೆ ಅಕ್ಟೋಬರ್ ನವೆಂಬರ್ ಗೆ ಮಾಡೋದಾದ್ರೆ ನಿಮ್ಮ ಮತ್ತೆ ಅವಾಗ ಇನ್ನೊಂದ್ಸರಿ ಇಳುವರಿ ಸಿಗತ್ತೆ. ಅದೇ ನಿಮ್ ಕುಟುಂಬ ಚೆನ್ನಾಗಿತ್ತು ಅಂತ ಹೇಳೋದಾದ್ರೆ ಅವಾಗ ನಿಮ್ಗೆ ತುಪ್ಪದ ಇಳುವರಿ ಜಾಸ್ತಿ ಬರುತ್ತೆ ಸಮುದಾಯನಾಗಿ. ಆಮೇಲೆ ನಿಮ್ಗೆ ಇದನ್ನ ಉದ್ಯಮವಾಗಿ ಮಾಡಬೇಕು ಅಂತ ಹೊರಟ್ರೆ ಅವಾಗ ನಿಮ್ಮ ಹತ್ರ ಪೆಟ್ಟಿಗೆ ಜಾಸ್ತಿ ಇರಬೇಕಾಗತ್ತೆ. ಆಮೇಲೆ ಇದನ್ನ ಸ್ಥಳಾಂತರ ಜೀವನ ಕೃಷಿಯಾಗಿ ನೀವು ಮಾಡ್ತಾ ಹೋಗ್ಬೇಕಾಗತ್ತೆ. ಸ್ಥಳಾಂತರ ಜೀವನ ಕೃಷಿ ಮಾಡಿದ್ರೆ ಅವಾಗ ಏನಾಗುತ್ತೆ, ನಿಮ್ಗೆ ಲಾಭದಾಯಕ ಆಗಿರುತ್ತೆ. ಹಾಗಾಗಿ ಏನಂತ ಹೇಳಿದ್ರೆ ನೋಡಿ, ಇವಾಗ ನಮ್ಮ ಹತ್ರ 250-300 ಪೆಟ್ಟಿಗೆ ನಮ್ಮ ಹತ್ರ ಇದೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ನಮ್ಮ ಭಾಗದ, ನಮ್ಮ ಸಿರ್ಸಿ ಭಾಗದಲ್ಲಿ ಏನಂತ ಕಂಪ್ಲೀಟ್ ಮಲೆನಾಡು ಭಾಗ ಆಗಿ ಅಲ್ಲಿ ತುಪ್ಪದ ಇಳುವರಿ 1 ಪೆಟ್ಟಿಗೆಯಿಂದ 5-6 ಕೆಜಿ ಇಳುವರಿ ಬರುವಂತದ್ದು 1 ಪೆಟ್ಟಿಗೆಯಿಂದ. ಆ ತರದಿಂದ ನಾವು ಸುಮಾರಷ್ಟು ನಾವು ಪೆಟ್ಟಿಗೆಯಲ್ಲಿ ಇಟ್ಕೊಂಡಿರೋದ ಕಾರಣ ನಮ್ಗೆ 1,000-1,500 ಕೆಜಿ ನಮ್ಗೆ ಜೇನುತುಪ್ಪ ಸಿಗುವಂತದ್ದು 1 ಟನ್. ಅವಾಗ ನಾವು ಏನ್ ಮಾಡ್ತೀವಿ, ರೈತರ ಸಂತೆ ಆಗಿರ್ಬೋದು ಇಲ್ಲ ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ನಾವು ಅದನ್ನ ಸೇಲ್ ಮಾಡುವಂತದಾಗಿರುತ್ತೆ. ಇದ್ರ ಜೊತೆ ಒಂದ್ ಆದಾಯ ಅಂತ ಆದ್ಮೇಲೆ ನೆಕ್ಸ್ಟ್ ಪೆಟ್ಟಿಗೆನ ನಾವು ಪಾಲ್ ಮಾಡಿ ಹೆಚ್ಚಿಗೆ ಮಾಡುವಂತದ್ದು ಇವಾಗ ರೈತರಿಗೆ ಕೊಡುವಂತದಾಗಿರ್ಬೋದು. ಇಲ್ಲ ಅದ್ರ ಬಗ್ಗೆ ಕೇಳ್ತೇನೆ. ಈಗ ತಾವು ಈ ಸಿರ್ಸಿ ಪ್ರದೇಶದಲ್ಲಿ ಅಲ್ಲಿ ಜೇನು ಸಾಕಾಣಿಕೆ ಮಾಡೋದಕ್ಕೆ ಮತ್ತೆ ಇಲ್ಲಿ ತಾವು ಬೆಂಗಳೂರಿಗೆ ಬಂದು 6-7 ವರ್ಷದಿಂದ ಇದು ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಏನು ವ್ಯತ್ಯಾಸ ಇದು ಉತ್ಪಾದನೆಯಲ್ಲಿ ಬೆಳವಣಿಗೆಯಲ್ಲಿ? ಇಲ್ಲಿ ಬೆಳವಣಿಗೆ ಏನಾಗುತ್ತೆ, ಜೇನು ಎಷ್ಟು ಸಿಗ್ತದೆ ಅಂತ, ಇಲ್ಲಿ ಒಂದು 6 ಕೆಜಿ ಹಿಂಗ ಸಿಗ್ತದೆ ಅಂದ್ರಲ್ಲ, ಇಲ್ಲಿ ಎಷ್ಟು ಸಿಗ್ಲಿ 2-2.5 ಕೆಜಿ ಅಂತ ಸಿಗುತ್ತೆ ಇಲ್ಲಿ. ಕಡಿಮೆ ಸಿಗ್ತದೆ? ಕಡಿಮೆ ಸಿಗುತ್ತೆ. ಉತ್ಪಾದನೆ ಕಡಿಮೆ? ಉತ್ಪಾದನೆ ಕಡಿಮೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಸ್ಥಳಾಂತರ ಜೀವನ ಕೃಷಿ ಅಂತ ಮಾಡ್ತೀವಿ. ನಾವು ಇಲ್ಲಿಂದ ಪೆಟ್ಟಿಗೆ ಇಲ್ಲಿ ಸಾಕೋದು ಮತ್ತೆ ಅದನ್ನ ತಗೊಂಡೋಗಿ ಮತ್ತೆ ಅಲ್ಲಿ ಊರ್ ಕಡೆ ಇಡೋದು, ಆದ್ರೆ ಮಾಡ್ತೋದಾಗ ಏನಾಗುತ್ತೆ, ನಮಗೆ ತುಪ್ಪದ ಇಳುವರಿ ಜಾಸ್ತಿ ಬರುತ್ತೆ. ಓಹೋ, ಅಲ್ಲ ಈ ಜೇನು ನೊಣಗಳು ಹೊಂದ್ಕೋತಾವ ಅಲ್ಲಿಗೆ? ಹೊಂದ್ಕೊಳ್ತದೆ. ಓಹೋ, ಈಗ ಜೇನಿಗೆ ಏನಂದ್ರೆ ಒಳ್ಳೆ ವಾತಾವರಣ ಸಿಕ್ತು ಅಂತ ಆದ್ರೆ ನಿಮ್ಗೆ ಎಲ್ಲಾ ಪ್ರದೇಶಗಳು ಅನುಕೂಲ ಆಗಿರುತ್ತೆ. ಸಹಜ ಅಲ್ಲ, ಈಗ ಒಳ್ಳೆ ಆಹಾರ ಸಿಗ್ತದಂದ್ರೆ ಎಲ್ಲವರು ಅದು ವೇ ಅಲ್ಲಿ ಒಳ್ಳೇದಿದೆ ಅಂತ ಹೋಗ್ತಾರೆ. ಹೌದು, ಅಲ್ಲೂ ಜೇನುಹುಳುಗಳು ಕೂಡ ಅದೇ ತರ ನಿರೀಕ್ಷೆ ಮಾಡ್ತವೆ. ಹೌದು, ಇವಾಗ ಬಯಲುಸೀಮೆ ಮಾತಾಡೋದಾದ್ರೆ ಅಲ್ಲೂ ಕೂಡ 3-4 ಕೆಜಿ ಸಿಗುವಂತದ್ದು. ಅಲ್ಲಿ ಏನಾದ್ರೂ ಬೆಳೆ ಆಧಾರಿತದಲ್ಲಿ ನಿಮ್ಗೆ ಜೇನುತುಪ್ಪ ಸಿಗುತ್ತೆ. ನೀವು ಯಾವ ಬೆಳೆ ಹಾಕಿದೀರಾ, ಮೆಕ್ಕೆಜೋಳ ಹಾಕಿದ್ರೆ, ಸೂರ್ಯಕಾಂತಿ ಹಾಕಿದೀರಾ, ಅದ್ರ ಮೇಲೆ ನಿಮ್ಗೆ ಬೆಳೆ ಆಧಾರಿತದಲ್ಲಿ ನಿಮ್ಗೆ ತುಪ್ಪ ಸಿಗುವಂತದ್ದು ಬಯಲುಸೀಮೆಯಲ್ಲಿ. ಬಯಲುಸೀಮೆಯಲ್ಲಿ ಹಾಗಾಗಿ ಅಲ್ಲೂ ಕೂಡ ತುಪ್ಪಕ್ಕೆ ದೊಡ್ಡ ದೊಡ್ಡ ಇದು ಒಂದು ಏನು ಜೋಳದ ಹಕ್ಕಿರುತ್ತೆ ಜಾಗದಲ್ಲಿ, ಸಾಕಷ್ಟು ಅವರಿಗೆ ಹುಳುಗಳಿಗೆ ಅದು ಹೂವಿನ ಮಕರಂದ ಸಿಗುತ್ತೆ. ಹೌದು ಹೌದು. ಸೊ ಅವು ಜಾಸ್ತಿ ಉತ್ಪಾದನೆ ಆಗುತ್ತೆ ಅಲ್ಲಿ. ಹೌದು. ಈಗ ನವೀನ, ಈಗ ಜೇನು ಸಾಕಾಣಿಕೆ ಮಾಡಬೇಕಾದ್ರೆ ನಾವು ಈಗ ಜೇನಲ್ಲಿ ಸಾಕಷ್ಟು ಪ್ರಕಾರಗಳಿದ್ದೇವೆ. ಈ ತುಡುವೆ ಜೇನಂತಿದೆ, ಹೆಜ್ಜೇನಂತಿದೆ, ಮಿಶ್ರಿ ಅಂತ ಬರ್ತದೆ, ಈ ತರ ಜೇನನ್ನ ನಾವು ಕೇಳಿದ್ದೇವೆ. ತಾವು ಯಾವ ಒಂದು ಜೇನಿನ ತಳಿಯನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಯಾವ ತರ ಹೇಳಿ ಅದ್ರ ಬಗ್ಗೆ? ಇವಾಗ ನಾವು ಜೇನು ಕೃಷಿಕರಲ್ಲಿ ನಮ್ಗೆ ಬಗೆಗಳು ಫಸ್ಟ್ ತಿಳ್ಕೋಣ. ಹೆಜ್ಜೇನು, ನೀವು ಹೇಳಿದಂಗೆ ಹೆಜ್ಜೇನು, ಕೋಲ್ ಜೇನು, ಆಮೇಲೆ ಮೆಲ್ಲಿಫೆರಾ ಅಂತ ಒಂದು ಯುರೋಪಿಯನ್ ಜೇನು ಬರುತ್ತೆ, ಒಂದು ತುಡುವೆ ಜೇನು, ಒಂದು ನುಸರಿ ಜೇನು ಅಂದ್ರೆ ಸ್ಟಿಂಗ್ಲೆಸ್ ಬಿ ಅಂತ ಕರಿತೀವಿ. ಇವಾಗ ಬೆಂಗಳೂರಿನಂತಹ ಪ್ರದೇಶದಲ್ಲಿ ನಾವು ಮಾಡೋದಾದ್ರೆ ನಿಮ್ಗೆ ತುಡುವೆ ಜೇನು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಿಮ್ಗೆ ತುಡುವೆ ಜೇನಲ್ಲಿ ನಿಮ್ಗೆ ಒಂದು ತುಪ್ಪದ ಗುಣಮಟ್ಟವು ಚೆನ್ನಾಗಿರುತ್ತೆ, ಅದಾದ್ಮೇಲೆ ನಿಮ್ಗೆ ತುಪ್ಪ ಇಳುವರಿ ಚೆನ್ನಾಗಿ ಸಿಗತ್ತೆ. ಅದೇ ಮಿಸ್ರಿಜಿನಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಅದು ಹೋಗದೆ 100 meters ಅಷ್ಟೇ ಹೋಗೋದು ದೂರ. ಹಾಗಾಗಿ ನಿಮ್ಗೆ ಅದ್ರಲ್ಲಿ ಇಳುವರಿನ ಕಡಿಮೆ. ನಮ್ಮ ಮಲೆನಾಡು ಭಾಗದಲ್ಲಿ ಕೂಡ ನಿಮ್ಗೆ 150 grams ವರ್ಷಕ್ಕೆ ಸಿಗುತ್ತೆ ಅದರಲ್ಲಿ ಕಡಿಮೆ ಪ್ರಮಾಣ. ಹೌದು, ಹಾಗಾಗಿ ತುಡುವೆ ಜನ ಏನಾಗುತ್ತೆ ನಿಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ತುಪ್ಪ ಸಿಗುತ್ತೆ. ನಿಮ್ಮ ಮನೆ ಖರ್ಚಿಗೆ ಆಗುತ್ತೆ ಅಂತ ಅದಕ್ಕೆ ನಾ ಹೇಳ ನಿಮ್ಗೆ ಇದು ಪಳಗಿಸಬಹುದು. ಪಳಗಿಸಬಹುದು ಅದು ಈ ಮಿಶ್ರೆ ಮತ್ತೆ ತುಡುವೆ ಜನನ ಪಳಗಿಸಬಹುದು. ಹೌದು, ನಾವು ಹೇಳದಂಗೆ ಕೇಳ್ತವೆ, ನಾವು ಹೇಳದಲ್ಲಿ ಸಾಕಾಣಿಕೆ ಮಾಡಬಹುದು. ಹೌದು, ಮಾಡಬಹುದು. ಏನು ಅದು ಮಣ್ಣಿನ ಒಳಗೆ ಸಾಕಬಹುದಾ ಅಥವಾ ಪೆಟ್ಟಿಗೆಯಲ್ಲೇ ಸಾಕಬಹುದಾ? ಮಿಶ್ರಿನ ನೀವು ನೋಡಿರ್ಬೋದು. ಹೌದು, ಮೀಟರ್ ಬೋರ್ಡ್ ಅಲ್ಲಿ ಇರುತ್ತೆ, ಕರೆಂಟ್ ಕಟ್ಟಿಗೆ ಒಳಗೆ ಇರುತ್ತೆ, ಕಟ್ಟಿಗೆ ಒಳಗೆ ಇರುತ್ತೆ. ಆಮೇಲೆ ಈ ಬಿದಿರಿನ ಇದರೊಳಗೆ ಇರುತ್ತೆ. ಆದ್ರೆ ನಿಮ್ಗೆ ಇವಾಗಲೂ ಏನ್ ಮಾಡಿದ್ರೆ ಅಪ್ಡೇಟ್ ಆಗ್ತೀವಿ ಈಗ, ಅದನ್ನು ಕೂಡ ನಾವು ಪೆಟ್ಟಿಗೆ ಸಾಕುವಂತದಾಗಿದೆ. ಆದ್ರೆ ನಿಮ್ಗೆ ಅದ್ರ ಖರ್ಚು ವೆಚ್ಚ ಏನು ಇರೋದಿಲ್ಲ, ತುಪ್ಪ ಏನ್ ಬರುತ್ತೋ ಅಷ್ಟು ಮಾತ್ರ. ಆದ್ರೆ ಒಂದು ಬೇಜಾರಿನ ಸಂತತಿ ಏನು ಅಂತ ಹೇಳಿದ್ರೆ, ನಾವು ತೆಗಿಬೇಕಾದ್ರೆ ಒಂದು 10-20% ನೊಣೆಗಳು ಸಾಯ್ತವೆ. ಹಾಗಾಗಿ ನಾವು ಅದು ತುಂಬಾ ದುಃಖಕರ. ಯಾಕಂದ್ರೆ ಒಂದು ಪರಾಗಸ್ಪರ್ಶ ಕೀಟ ನಮ್ಮ ಕೈಯಾರೆ ನಾವು ಬರೀ ಒಂದು ತುಪ್ಪಕ್ಕೋಸ್ಕರ ಹಾಳು ಮಾಡ್ತೀವಿ ಅಂತ ಹೇಳಿದ್ರೆ ಅದು ನೋವಿನ ವಿಷಯ ಅಲ್ಲ. ಹಾಗೆ ತುಡುವೆ ಜನ ಏನಾಗುತ್ತೆ, ನಿಮ್ಗೆ ಕೆಳಗಡೆ ಕುಟುಂಬನೇ ಬೇರೆ, ಬೇರೆ ತುಪ್ಪದ ಕೋಣನೇ ಬೇರೆ ಇರುತ್ತೆ. ಓ, ಒಂದೇ ಇದರಲ್ಲಿ ಬೇರೆ ಬೇರೆ ಎರಡು ಪ್ರಕಾರ ಇರುತ್ತೆ. ತುಪ್ಪದ್ದು ಸೀಸನ್ ಬಂದಿದ ಕೂಡಲೇ ಮೇಲ್ಗಡೆ ಸೂಪರ್ ಅಂತ ಬರುತ್ತೆ ಒಂದು, ಅದನ್ನ ಸೂಪರ್ ಅಂತ ಕರಿತೀವಿ, ತುಪ್ಪದ ಕೋಣೆ ಅಂತ ಕರಿತೀವಿ. ಅದು ಮೇಲ್ಗಡೆ ಇಟ್ಟಾಗಿ ನಿಮ್ಗೆ ತುಪ್ಪ ಅವಾಗ ಅದರಿಂದ ತೆಗಿಬಹುದು. ಅವಾಗ ಒಂದು ನೋಣ ಸಾಯೋದಿಲ್ಲ, ಜೊತೆ ನಿಮ್ ತುಪ್ಪನ ತೆಗೆದು ಮತ್ತೆ ಅದೇ ರಟ್ಟನ್ನ ಇಟ್ಟರೆ ಮತ್ತೆ ತುಪ್ಪ ಕಟ್ಟಕ್ ಶುರು ಮಾಡುತ್ತೆ. ಹೌದು, ಸೊ ಇದು ನಿಮ್ಗೆ ಮಾಹಿತಿ. ಅದು ಇವಾಗ ತುಡುವೆ ಜೇನು ಏನಕ್ಕಂತ ಹೇಳಿದ್ರೆ ಅದು ನಮ್ಮ ಭಾರತೀಯ ಒಂದು ಜೇನು ತಳಿಯದು. ಆಮೇಲೆ ಈ ಎಪಿಸರನ್ ಮೆಲ್ಲಿಫೆರಾ ಅಂತ ಬರುತ್ತೆ. ಹೌದು, ಎಪಿಸರನ್ ಇಂಡಿಗೆ ನಾವು ಸಾಕ್ತಾ ಇರೋದು, ಎಪಿಸ್ ಮೆಲ್ಲಿಫೆರಾ ಅಂತ ಒಂದು ಬರುತ್ತೆ. ಅದು ನಮ್ಮ ಯುರೋಪಿಯನ್ ಜೇನು. ಅದು ನಿಮ್ಗೆ ಏನ್ ಹೇಳಿದ್ರೆ ಪ್ರತಿ ಬಾರಿ ನೀವು ಮೈಗ್ರೇಷನ್ ಮಾಡ್ತಾನೆ ಇರಬೇಕಾಗತ್ತೆ. ಅಂದ್ರೆ ಸ್ಥಳಾಂತರ ಮಾಡದೆ ಹೋದ್ರೆ ನಿಮ್ಗೆ ತುಪ್ಪದ ಇಳುವರಿನ ಕಡಿಮೆ, ಅದಾದ್ಮೇಲೆ ಅದು ಬದುಕು ಉಳಿಯೋದು ತುಂಬಾ ಕಷ್ಟ ಆಗಿರುತ್ತೆ, ಕಷ್ಟಕರ ಆಗಿರುತ್ತೆ. ಅಂದ್ರೆ ಅದು ಬೇರೆ ಬೇರೆ ವಾತಾವರಣ ಬಯಸುತ್ತೆ. ಹೌದು ಹೌದು. ಅಂದ್ರೆ ನಿಮ್ಗೆ ಇವತ್ತು ಇಲ್ಲಿ ಆಹಾರ ಪ್ರಮಾಣ ಕಡಿಮೆ ಆಯ್ತು, ಅದು ಮತ್ತೆ ನಿಮ್ಗೆ ಮತ್ತೆ ಹೂವಿನ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಹೋಗಿ ಇಟ್ಟರೆ ಮಾತ್ರ ನಿಮ್ಗೆ ತುಪ್ಪದ ಇಳುವರಿ ಜಾಸ್ತಿ, ಅದ್ರ ಜೊತೆಗೆ ಜೇನು ಹುಳುಗಳು ಉಳಿಯುತ್ತೆ. ಸ್ಥಳಾಂತರ ಅಂದ್ರೆ ಈಗ ನೋಡಿ, ಈಗ ಸಿರಸಿಗೆ ಮತ್ತೆ ಬೆಂಗಳೂರಿಗೆ ಕನಿಷ್ಠ 300-400 kilometers ಇರ್ತೀವಿ. ಅಷ್ಟು ದೂರ ತಗೊಂಡೋಗಿ ಇಡಬಹುದಾ? ಇಡಬಹುದು. ಅಲ್ಲಿ ಹೊಂದ್ಕೊಳ್ಬಹುದಾ? ಅದು ಹೊಂದ್ಕೊಳ್ಳುತ್ತೆ. ವಾತಾವರಣ ಅದು ಶಕೆ ಜಾಸ್ತಿ ಇರುತ್ತೆ, ಇಲ್ಲಿ ತಂಪು ಜಾಸ್ತಿ ಇರುತ್ತೆ, ಇದಕ್ಕೂ ಹೊಂದ್ಕೊಳ್ಳುತ್ತದೆ. ಹೊಂದ್ಕೊಳ್ಳುತ್ತೆ ಅಲ್ಲಿ. ಅದ್ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಎಲ್ಲ ಪಯಣ ಬೆಳೆಸ್ತೀವಿ, ಈಗ ನಮ್ಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗಿ ನಮ್ಗೆ ಸ್ವಲ್ಪ ಟೈಮ್ ಹಿಡಿಯೋದು, ಅದನ್ನ ನಾವು ಹೊಂದ್ಕೋತೀವಲ್ಲ. ಅದೇ ತರ ಜೇನಲ್ಲೂ ಕೂಡ ಹಾಗೇನೆ, ಒಳ್ಳೆ ವಾತಾವರಣ ಸಿಕ್ತು ಅದಕ್ಕೆ ನಾವ್ ಏನ್ ಮಾಡ್ತೀವಿ, ತಂಪಿರೋ ಜಾಗದಲ್ಲಿ ಅಂದ್ರೆ ಮರ ಗಿಡಗಳ ಕಡೆ ಇಡ್ತಾ ಹೋದಾಗ ಅವಾಗ ಏನಾದ್ರೆ ಸ್ವಲ್ಪ ತಂಪಿರೋ ನೀರಿನ ಕಡೆ, ನೀರಿನ ಕಡೆ, ತೋಟದ ಅಡಿಕೆ ಮರದ ಕಡೆ, ಹೌದು, ತೆಂಗಿನ ಮರದ ಕೆಳಗೆ. ತೆಂಗಿನ ಮರದ ಕಡೆ ಇಡಬಾರ್ದು, ಯಾಕಂದ್ರೆ ತೆಂಗಿನ ಮರದ ಕೆಳಗೆ ಇಟ್ಟರೆ ಏನಾಗುತ್ತೆ, ಅಕಸ್ಮಾತ್ ಗರಿ ಬಿತ್ತು ಅಂತ ಪೆಟ್ಟಿಗೆ ಸಮೇತನೆ ಹಾಳಾಗುತ್ತೆ. ಹಾಗಾಗಿ ಅದು ಬಿಟ್ಟು ಈ ಒಳ್ಳೊಳ್ಳೆ ಮರಗಳನ್ನ ನೋಡಿ, ಇಲ್ಲ ನೀವು ಅಡಿಕೆ ಮರ ಕೆಳಗೆ ಇಡೋದು, ಹಂಗೆಲ್ಲ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಅವಾಗ ಜೇನು ಕುಟುಂಬ ಚೆನ್ನಾಗಿರುತ್ತೆ, ತುಪ್ಪ ಚೆನ್ನಾಗಿ ಮಾಡುತ್ತದೆ. ಆಮೇಲೆ 1 acre ಎಷ್ಟು ಪೆಟ್ಟಿಗೆ ಇಡಬೇಕು ಅನ್ನೋದು ಅನುಗುಣ ಆಗಿರುತ್ತೆ. ಅದ್ರ ಮೇಲೆ ತುಪ್ಪ ಎಷ್ಟು ಬರಬೇಕು ಅಂತ ಹೇಳಿದ್ರೆ 1 acre ಆ ಕಡೆಗೆ ನಿಮ್ ಕಾಡೆ ಎಷ್ಟು ದೊಡ್ಡ ಕಾಡಿದ್ರು ಕೂಡ ನಿಮ್ಗೆ ಕುಟುಂಬ ಚೆನ್ನಾಗಿತ್ತು, ಅಷ್ಟು ಒಳ್ಳೆ ಹೆಲ್ತಿ ಕಾಲೋನಿ ಆಗಿತ್ತು ಅಂತ ಹೇಳಿದ್ರೆ, ಅವಾಗ ಒಂದು 10-15 kutumba ಮಾತ್ರ ಒಂದು ಸೈಟ್ ಅಲ್ಲಿ ಇಡಬೇಕಾಗತ್ತೆ. ಒಂದು ಸೈಟ್ ಅಲ್ಲಿ, ಒಂದು ಸೈಟ್ ಅಂದ್ರೆ 1 acre ಒಂದು ಎಕರೆ ಜಾಗದಲ್ಲಿ ಒಂದು ಸೈಟ್ ಅಂತ ನಾವು ಕರಿತೀವಿ. ಅದೇ ಅದೇ ಅದು ಗೊತ್ತಾಗ್ತದೆ. 1 acre ಪ್ರದೇಶದಲ್ಲಿ ಕನಿಷ್ಠ 10-15 ಪೆಟ್ಟಿಗೆ ಇಡಬಹುದು. ಹೌದು, ತುಪ್ಪ ಇಳುವರಿ ಜಾಸ್ತಿ ಇಡಬಾರ್ದು. ಇಟ್ಟರೆ ಏನಾಗುತ್ತೆ, ಅವ್ರಿಗೆ ಆಹಾರ ಪ್ರಮಾಣ ಕಮ್ಮಿ ಆಗಿ ಅವಾಗ ತುಪ್ಪ ಇಳುವರಿ ಕಮ್ಮಿ ಬರುತ್ತೆ, ಸ್ಪರ್ಧೆ ಉಂಟಾಗುತ್ತೆ. ಹೌದು, ಮತ್ತೆ ಅವರಿಗೆ ಈ ಮಕರಂದ ಸಿಗೋದು ಕಡಿಮೆ ಆಗುತ್ತೆ. ಹೌದು, ಹಾಗಾಗಿ ಅವಾಗ ಏನಾಗುತ್ತೆ, ಈ ತುಪ್ಪದ ಪ್ರಮಾಣ ನಿಮ್ಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಒಂದು 10-18 ಪೆಟ್ಟಿಗೆ ಇಟ್ಟರೆ ಸಾಕಾಗತ್ತೆ. ಆ ಇದರಲ್ಲಿ ಮತ್ತೆ 1 kilometer ರೇಡಿಯಸ್ ಅಲ್ಲಿ ಬಿಟ್ಟು ಮತ್ತೆ ನಾವು ಇಟ್ಟಲ್ಲಿ ಅವು ತುಪ್ಪ ಇಳುವರಿ ಜಾಸ್ತಿ ಬರುತ್ತೆ. ಹಾಗಾಗಿ ನಾವ್ ಏನ್ ಮಾಡ್ತೀವಿ, ದಿನ ನಾವು ಬೆಂಗಳೂರಲ್ಲಿ ಸುತ್ತಮುತ್ತಲೂ ಕೂಡ ಇಟ್ಟಿದ್ದೀವಿ, ಅಲ್ಲಿ ನಾವು ದಿನ ನಾವು ಓಡಾಡೋದು 100-110 kilometers ನಾವು ದಿನ ಓಡಾಡ್ತೀವಿ. ಆಪರೇಷನ್ ಕವರ್ ಮಾಡಿ ಅದಾದ ನಂತರ ನಾವು ಪೆಡಗೆ ನೋಡ್ಕೊಂಡು ದಿನಾನು ಅದಕ್ಕೆ ಏನ್ ಮಾಡ್ಬೇಕು, ಏನ್ ಬಿಡಬೇಕು, ಇರುವೆಗಳ ಕಾಟ ಇದೆಯಾ, ಮತ್ತೇನಾದ್ರು ಇದೆಯಾ, ಶತ್ರುಗಳ ಬಾಧೆ ಏನಾದ್ರು ಇದೆಯಾ, ಅಷ್ಟು ನೋಡ್ಕೊಂಡು ನಾವು ಜೇನು ಕೃಷಿ ಮಾಡುವಂತದಾಗಿರ್ತದೆ. ಅಂದ್ರೆ ತಾವೀಗ ಇಲ್ಲಿ ಬೆಂಗಳೂರಲ್ಲಿ ಇದ್ರು ಕೂಡ ಪೆಟ್ಟಿಗೆನ ಅಲ್ಲಿ ಅಲ್ಲಿ ಸ್ಥಳಾಂತರ ಮಾಡ್ಕೋತೀರಿ? ಹೌದು, ಯಾಕಂದ್ರೆ ನಮ್ಗೆ ಇವಾಗ ಏನಾಗಿದೆ, ನಾನು ಸಾಮಾನ್ಯವಾಗಿ ತಾವೀರ ಒಂದು ಪ್ರದೇಶದಿಂದ ಎಷ್ಟು ಅಂತರದಲ್ಲಿ ತಾವು ತಮ್ಮ ಪೆಟ್ಟಿಗೆನ ಇಟ್ಕೋತ ಹೋಗ್ತೀರಿ? ಅಂತರ ಅಂತ ಹೇಳಿದ್ರೆ ಒಂದು 10-10 meters ಸಾಕಾಗತ್ತೆ. 10-15 meters 15 meters ಅಷ್ಟೇ ಸಾಕಾಗತ್ತೆ, ಜಾಸ್ತಿ ಬೇಕಾಗಿಲ್ಲ. ಆದ್ರೆ ನಮ್ಗೆ ಈ ಆಹಾರ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಪೆಟ್ಟಿಗೆ ಇಡಬೇಕಾಗತ್ತೆ. ನಮ್ಮ ಬೆಂಗಳೂರು ಪ್ರದೇಶದಲ್ಲಿ ಒಂದು ನಮ್ಮ ಮಹಡಿ ಮೇಲೆ ನಾವು 5 ಜೇನು ಪೆಟ್ಟಿಗೆ ಇಟ್ಟಿದ್ದೀವಿ. 5 ಜೇನು ಪೆಟ್ಟಿಗೆ ಇಟ್ಟರೆ ನಮ್ಗೆ ಸುತ್ತಮುತ್ತಲಿನ ವಾತಾವರಣ ತುಂಬಾ ಚೆನ್ನಾಗಿದೆ. ಈ ಫೆಲ್ಟಾಫ್ರೋಲ್ ಅಂತ ನಮ್ಮ ಮನೆ ಹತ್ರ ಒಂದು ಫ್ಲವರ್ ಬರ್ತದೆ, ಹಳದಿ ಕಲರ್ ನೋಡಿರ್ಬೋದು ನೀವು. ಪ್ರಮಾಣದಲ್ಲಿ ನಿಮ್ಗೆ ಏನಾಗುತ್ತೆ, 2 times ಹೂ ಬಿಡುತ್ತೆ ನಮ್ ಕಡೆ ಬೆಂಗಳೂರಲ್ಲಿ ವಾತಾವರಣದಲ್ಲಿ. ಒಂದು ಮಾರ್ಚ್ ಅಲ್ಲಿ ಬಿಡುತ್ತೆ, ಒಂದೇ ಟೈಮಲ್ಲಿ ಮತ್ತೆ ಹೂ ಆಗ್ತದೆ ಈಗ. ಸೊ ಎರಡು ಟೈಮ್ನಲ್ಲಿ ಅವು ಜೇನು ಹೀರ್ಕೊಳಕ್ ಬರ್ತದೆ. ಹೌದು, ಅವಾಗೇನಾಗುತ್ತೆ ನಮ್ಗೆ ಕುಟುಂಬಗಳು ಐದು ಇಟ್ಟರೆ ಅವಾಗ ಜಾಸ್ತಿ ಒಳ್ಳೆ ಕುಟುಂಬ ಬೆಳವಣಿಗೆ ಚೆನ್ನಾಗಿರುತ್ತೆ, ಅದ್ರ ಜೊತೆ ತುಪ್ಪದ್ದು ಗುಣಮಟ್ಟ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಆಮೇಲೆ ನಿಮ್ಗೆ ಮಾರ್ಚ್ ಅಲ್ಲಿ ಹೋಲಿಕೆ ಮಾಡಿದ್ರೆ ನಿಮ್ಗೆ ನೋಡಿ ಮಾರ್ಚ್ ಅಲ್ಲಿ ನಿಮ್ಗೆ ಎರಡ್ ತರ ಹೂ ಬಿಡುತ್ತೆ, ಒಂದು ಟಬೋಬಿಯಾ ಅಂತ ಹೇಳಿ ಒಂದು ಪಿಂಕ್ಲ ಅದು ಹೂ ಬಿಡುತ್ತದ್ದು, ಅದರಿಂದ ಕೂಡ ಶೇಖರಣೆ ಮಾಡುವಂತದ್ದು. ಈ ತರ ನಿಮ್ಗೆ ವಿವಿಧವಾದ ಹೂಗಳು ಸಿಗ್ತಾ ಹೋಗುತ್ತೆ ಜೇನಿಗೆ. ಹಾಗಾಗಿ ಬೆಂಗಳೂರಲ್ಲಿ ಕಷ್ಟನೇ ಇಲ್ಲ ಜೇನು ಕೃಷಿ ಮಾಡೋದು. ಇಲ್ಲ ನನ್ಗೆ ಮನೆ ಮಟ್ಟಿಗೆ ಸ್ವಲ್ಪ ಕಡಿಮೆ. ಹೌದು, ಆದ್ರೆ ನಿಮ್ಗೆ ನಡೀತದೆ. ಹೌದು, ನೀವು ಇಲ್ಲಿ ಜೇನು ಸಾಕಾಣಿಕೆ ಮಾಡಬಹುದು, ಸಾಕಷ್ಟು ಅವಕಾಶ ಇದೆ. ಹೌದು, ಹಂಗಾಗಿ ನಿಮ್ಗೆ ಏನು ಅಂತ ಹೇಳಿದ್ರೆ ಈ ಟೈಮಲ್ಲಿ ನೀವು ಕರೆಕ್ಟ್ ಆಗಿ ಜೇನು ಕೃಷಿ ಯಾರು ಮಾಡ್ತೀವಿ ಏನ್ ಮಾಡ್ತೀವಿ ಅವ್ರ ಹತ್ರ ಹೋಗಿ ಸ್ವಲ್ಪ ಟ್ರೈನಿಂಗ್ ತಗೊಂಡು ಇದ್ ಮಾಡ್ಕೊಂಡಿದ್ದೆ ಆದ್ರೆ ಅವ್ರು ನಿಮ್ ಜೇನು ಕೃಷಿ ತುಂಬಾ ಸುಲಭ ಆಗುತ್ತೆ. ಅದು ಕೇಳ್ತೇನೆ ನಿತಿನ್ ಅವರೇ, ಈಗ ಜೇನು ಸಾಕಾಣಿಕೆ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಮೊದಲಿಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಯಾರು ಜೇನು ಕೃಷಿ ಯಾರು ಇದ್ರೆ ಮಾಡ್ತಾ ಇದ್ರೆ, ಹೌದು, ಅವ್ರ ಹತ್ರ ಹೋಗ್ಬಿಟ್ಟು ನೀವು ಕರೆಕ್ಟ್ ಆಗಿ ನೀವು ಜೇನು ಕೃಷಿ ಯಾವ ತರ ಏನು ಅಂತ ಫಸ್ಟ್ ತಿಳ್ಕೊಬೇಕಾಗತ್ತೆ. ನೋಡಿ, ಜೇನಲ್ಲಿ ಜೇನು ಕುಟುಂಬ ಅಂತ ಇರುತ್ತೆ. ಇವಾಗ ನಮ್ಮನೇಲಿ ಹೆಂಗೆ ನಮ್ಗೆ ಅಪ್ಪ ಅಮ್ಮ ಮಕ್ಕಳು ಅಂತ ಹೆಂಗಿರ್ತೀವಿ ಅದೇ ತರ ಅದರಲ್ಲೂ ಕೂಡ ಒಂದು ರಾಣಿ, ಒಂದು ಕೆಲಸಗಾರನೋಣ, ಒಂದು ಗಂಡನೋಣ ಅಂತ ಇರುತ್ತೆ. ಅದಷ್ಟು ನಾವು ಹೇಗಿರುತ್ತೆ ಇವಾಗ ನಾವು ಥಿಯರಿ ಕೊಡೋದಕ್ಕಿಂತ ಜಾಸ್ತಿ ಪ್ರಾಕ್ಟಿಕಲ್, ಇದ್ರಲ್ಲಿ ಮೇನ್ ಆಗಿ ಬೇಕಾಗಿದ್ದು ಪ್ರಾಕ್ಟಿಕಲ್ ಬೇಕಾಗತ್ತೆ. ನಾವು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ನೋಡಿ ಇದೇ ರಾಣಿ ಇದೇ ಕೆಲಸಗಾರೋಣ ಅಂತ ಹೇಳಿದ್ರೆ ಅದು ಅಭ್ಯಾಸದಲ್ಲಿ ಆಗೋದಿಲ್ಲ. ಅದು ಹೌದು, ನೀವು ಕಲಿಬೇಕು ಅಂತ ಹೇಳಿದ್ರೆ ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆ ಹೋಗಿ ಕೆಲಸ ಮಾಡೋದಾಗಿರ್ಬೋದು. ಇವಾಗ ನಮ್ಗೆ ಇವಾಗ ನಮ್ಮ ಕ್ಲೈಂಟ್ಸ್ ಅಲ್ಲಿ ಏನಿದ್ರೆ ಇಷ್ಟು ದಿನ ನಮ್ಮ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿಗೆ ಬಂದ್ಬಿಟ್ಟು ತರಬೇತಿ ತಗೊಂಡಿದ್ದಾರೆ. ನಾವು ಫೀಲ್ಡ್ ವರ್ಕ್ಗೆ ನಾವು ಜಾಸ್ತಿ ಕೊಡ್ತೀವಿ ಅವ್ರಿಗೆ, ಹೆಂಗೆ ಅಂದ್ರೆ ಹೆಂಗ್ ಮಾಡ್ಬೇಕು, ಫಿಎಂಸಿ ಹೆಂಗ್ ಎತ್ತಬೇಕು, ಆಮೇಲೆ ಯಾವ ಟೈಮಲ್ಲಿ ಎತ್ತಬೇಕಾಗತ್ತೆ, ರಾಣಿ ನೋಣ ಸೈಜ್ ಏನು, ರಾಣಿ ಹೇಗಿರುತ್ತೆ, ರಾಣಿ ನೋಣ ಕೆಲಸ ಏನು, ಆಮೇಲೆ ಕೆಲಸಗಾರ ನೋಣಗಳು ನೋಡ ಕೆಲವು ಒಂದೇ ತರ ಇದ್ರು ಕೂಡ ಅದಕ್ಕೆ ಏಜಿನ ಪ್ರಮಾಣವಾಗಿ ನಿಮ್ಗೆ ವಯಸ್ಕರ ಜೀವನ ಏನ್ ಮಾಡುತ್ತೆ. ಹೌದು, ಅದು ಕೊಟ್ಟಿದ್ದ ರಾಣಿ ಅದು ಸಲಹೆ ಕೊಟ್ಟಿರಲಿಲ್ಲ, ರಾಣಿ ಸಲಹೆ ಕೊಡೋದಿಲ್ಲ. ರಾಣಿ ನೋಡಿ ಮುಖ್ಯವಾಗಿ ಎಲ್ಲದೂ ಕೆಲಸಗಾರನೇ ಮಾಡೋದು. ರಾಣಿ ಮೊಟ್ಟೆ ಎಲ್ಲಿಡಬೇಕು ಅಂತ ಹೇಳೋದೂ ಕೆಲಸಗಾರನೇ. ರಾಣಿ ಫಸ್ಟ್ ಏನ್ ಮಾಡುತ್ತೆ ಅಂದ್ರೆ ಈಗ ಹುಟ್ಟಿದ ನೋಣಗಳು ಏನ್ ಮಾಡುತ್ತೆ, ಫಸ್ಟ್ ಎಲ್ಲ ಒಳಗಡೆ ಸ್ವಚ್ಛ ಮಾಡೋದು ಎಲ್ಲ ಆಗಿರುತ್ತೆ. ಆಮೇಲೆ ಸ್ವಲ್ಪ ಆದ್ಮೇಲೆ ಏನಾಗುತ್ತೆ, ಒಂದ್ ಸ್ವಲ್ಪ ದಿನಗಳು, ಇವಾಗ ಜೇನು ಬದುಕದ ಎಷ್ಟು ದಿನ, 45 ದಿನ ಇಂದ 40 ದಿನ ಅಷ್ಟೇನೆ ಕೆಲಸಗಾರನ ಬದುಕದು, 45 ದಿನ ಬದುಕದು. ಆ 45 ದಿನದಿಂದ ಫಸ್ಟ್ಗೆ ಒಂದು ಸೆಕ್ಯೂರಿಟಿ ಕೆಲಸ ಮಾಡುತ್ತೆ, ಅಂದ್ರೆ ನಮ್ಗೆ ಯಾರು ಬಂದ್ರೆ ನಮ್ಗೆ ಚುಚ್ಚು ಅಂತ ಕೆಲಸ ಆಗಿರುತ್ತೆ, ಅದೆಲ್ಲ ಮಾಡುತ್ತೆ. ಅಂದ್ರೆ ತಮ್ಮ ಗೂಡನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿರುತ್ತೆ. ಅದಾದ ನಂತರ ಈ ಕೋಂಬ್ ರಟ್ ಕಟ್ಟೋ ಕೆಲಸ, ಆ ತತ್ತಿ ಕಟ್ಟ ಕೆಲಸ ಅಂತ ಮಾಡಿರುತ್ತೆ ಒಂದು. ಆಮೇಲೆ ಈ ಮೊಟ್ಟೆ ಇಟ್ಟ ಆದ್ಮೇಲೆ ಈ ಹುಳ ಹೊರಡೆ ಬಂದಾದ್ಮೇಲೆ ಮತ್ತೆ ಅದ್ರ ಸ್ವಚ್ಛತೆ ಕೆಲಸ ಕೂಡ ಅದೇ ಮಾಡಿರುತ್ತೆ, ಜೇನು ರೊಟ್ಟನ ಸ್ವಚ್ಛತೆ ಮಾಡುತ್ತೆ. ಹೌದು, ತದನಂತರ ನೀರ್ ತರುವಂತದ್ದು, ಮಕರಂದ ಹೀರ್ಕೊಂಡ್ ಬರುವಂತದ್ದು, ಪರಾಗ ತರುವಂತದ್ದು, ಇದಿಷ್ಟು ಕೆಲಸನು ಕೆಲಸಗಾರನ ಆಗಿರುತ್ತೆ. ಆಮೇಲೆ ರಾಜಶಾಹಿ ರಸ ಅಂತ ಇದಕ್ಕೆ ರಾಣಿಗೆ ತಿನ್ಸುವಂತದಾಗಿರುತ್ತೆ, ಅದು ತಿನ್ಸಿದಾಗ ಮಾತ್ರ ಅವಾಗ ಏನಾಗುತ್ತೆ, ರಾಣಿ ಮೊಟ್ಟೆ ಇಡೋದು ಜಾಸ್ತಿ ಆಗಿರುತ್ತೆ. ಅದೇ ಹೊರಗಡೆ ಆಹಾರ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ರಾಣಿನೂ ಕೂಡ ಮೊಟ್ಟೆ ಇಡೋದು ಕಮ್ಮಿ ಮಾಡಿರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಬೇಕು ಅಂತ ಹೇಳಿದಾಗ ನೀವು ಕರೆಕ್ಟ್ ಪ್ರಾಕ್ಟಿಕಲ್ಗೆ ಬಂದ್ರೆ ಅವಾಗ ನಿಮ್ಗೆ ಜೇನು ಕೃಷಿ ತುಂಬಾನೇ ಸುಲಭ. ಆಮೇಲೆ ನಾವೇನ್ ಮಾಡ್ತೀವಿ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಕೊಡ್ತೀವಿ. ಹೇಗೆ ಅಂತ ಹೇಳಿದ್ರೆ ನಿಮ್ಮ ಕೈಯಿಂದ ಜೇನು ಹಿಡಿಸ್ತೀವಿ ನಾವು. ಫಸ್ಟಿಗೆ ಬಂದವ್ರಿಗೆ ಜೇನು ಕಂಡ್ರೆ ಭಯ ಇರುತ್ತೆ, ಅವ್ರಿಗೂ ಆಸಕ್ತಿ ಇರುತ್ತೆ, ಹೊಡಿಯತ್ತೇನೋ ಚುಚ್ಚತ್ತೇನೋ ಅನ್ಬಿಟ್ಟು. ಅವಾಗ ನಾವು ಅಂತವ್ರಿಗೆ ನಾವ್ ಏನ್ ಮಾಡ್ತೀವಿ, ಅವ್ರ ಕೈಯಲ್ಲೇ ನಾವ್ ಏನ್ ಮಾಡ್ತೀವಿ, ಹಿಡಿಸ್ತೀವಿ ಫ್ರೇಮ್ಸ್ ಅನ್ನ. ಹಿಡಿದಾಗ ಏನಾಗುತ್ತೆ, ಅವ್ರಿಗೊಂದು ಭಯ ಕಮ್ಮಿ ಆಗ್ಬೇಕು ಫಸ್ಟ್. ಆಸಕ್ತಿ ಇದ್ದವ್ರಿಗೆ ಏನು ಅಂದ್ರೆ ಜೇನು ಅಂದ್ರೆ ಭಯ ಹೋಗ್ಬೇಕು. ಹೌದು, ಜೇನು ಹೊಡೆದ್ರೆ ಕಚ್ಚುತ್ತೆ, ನೋವಾಗುತ್ತೆ, ಹೌದು, ಗುಳ್ಳೆ ಬರುತ್ತೆ, ಈ ತರ ಒಂದು ಭಾವನೆ ಇದೆ, ಅದನ್ನ ನೀವು ದೂರ ಮಾಡ್ತೀರಿ. ಹೌದು, ಅದನ್ನ ಫಸ್ಟ್ ಆ ಮನಸ್ಥಿತಿಯಿಂದ ಹೊರಡೆ ಬಂದಾದ್ಮೇಲೆ ಜೇನು ನಮ್ಗೆ ಸ್ನೇಹಿತನಾಗಿ ಹೋಗ್ತಾ ಹೋಗುತ್ತೆ ನೋಡ್ಬೋದು. ನಾವು ವಾರಕ್ಕೊಂದ್ಸರಿ ಫ್ರೇಮ್ಸ್ ಎತ್ತದಾಗಿರ್ಬೋದು ಅಂತ. ಏನು ಕೆಲಸ ಏನು ಅಂತ ಹೇಳಿದ್ರೆ, ಬರೀ ವಾರಕ್ಕೊಂದ್ಸರಿ ನಾನು ಹೇಳ್ತಾ ಇರೋದು ನಿಮ್ಗೆ, ಬರೀ ವಾರಕ್ಕೊಂದ್ಸರಿ ಹೋಗ್ಬಿಟ್ಟು ಅದ್ರ ಹತ್ರ ಹೋಗ್ಬಿಟ್ಟು ಏನು ಇದೆ ಏನಿಲ್ಲ, ಅದ್ರ ಕಾರ್ಗಳು ಸಿಗ್ತಾ ಇದೆಯಾ ಇಲ್ವೋ ಅಂತ ನಾವು ನೋಡ್ತಾ ಹೋದಾಗ ಅವಾಗ ನಮ್ಗೆ ಜೇನು ಕೃಷಿ ಅನ್ನೋದು ತುಂಬಾನೇ ಸುಲಭ ಒಲಿಯತ್ತೆ ಅಂತ ಹೇಳ್ಬೋದು. ಈಗ ಜೇನು ಸಾಕಾಣಿಕೆ ಮಾಡ್ತಾ ಮಾಡ್ತಾ ಹೋದಾಗ ಒಂದು ತಮಗೆ ಅನುಭವ ಬರುತ್ತೆ. ಈ ಅನುಭವ ಬಂದಾಗ ನಾವು ನಾಲ್ಕಾರು ವಿಚಾರಗಳು ಬರ್ತದೆ. ಈಗ ಒಂದು ಪೆಟ್ಟಿಗೆ ಇಟ್ಟವ ಮತ್ತೆ ಇನ್ನೊಂದು ಪೆಟ್ಟಿಗೆ ನಾನು ಯಾಕೆ ಇಡಬಾರ್ದು ಅಂತ ಬರುತ್ತೆ. ಅದು ಇಟ್ಕೊಂತ ಹೋಗ್ತಾರೆ. ಈಗ ಒಂದಕ್ಕೆ ಎರಡು, ಎರಡಕ್ಕೆ ನಾಲ್ಕು, ನಾಲ್ಕಕ್ಕೆ ಎಂಟು, ಹೀಗೆ ಮಾಡ್ಕೋತಾ ಹೋಗ್ಬೋದಲ್ಲ. ಈಗ ಸಾಮಾನ್ಯವಾಗಿ ಜೇನು ಸಾಕಾಣಿಕೆ ಮಾಡ್ತಾ ನಾವು ಉತ್ಪಾದನೆ ಕಡೆನೂ ಲಕ್ಷ ಹಾಕಬೇಕಾಗುತ್ತೆ. ಈಗ ಜೇನು ಪೆಟ್ಟಿಗೆ ಇಟ್ಕೊಂಡು ಲಾಭ ಆಗಿಲ್ಲ ಅಂದರೆ ಮತ್ತೆ ನಮಗೆ ಅದರಿಂದ ನಾವು ನಂಬ್ಕೊಳ್ಳೋಕ್ಕಾಗಲ್ಲ, ಹೌದಲ್ಲ? ಅದಕ್ಕಾಗಿ ನಾವು ಜೇನು ಲಾಭದಾಯಕ ಕೃಷಿ ಆಗಬೇಕಂದ್ರೆ ಏನ್ ಮಾಡಬೇಕಾಗುತ್ತೆ ನಿತಿನ್ ಅವರೇ, ತಮ್ಮ ಅನುಭವದ ಪ್ರಕಾರ? ಸರ್, ಇದು ಬಂದ್ಬಿಟ್ಟು ನಿಮ್ಗೆ ಜೇನು ಕೃಷಿ ಅನ್ನೋದು ಒಂದು ಸ್ಕಿಲ್ ಬೇಸ್ಡ್ ವರ್ಕ್ ಅಂತ ಹೇಳ್ತೀವಿ ಇದಕ್ಕೆ. ಅದಕ್ಕೆ ಪರಿಣಿತಿ ಏನ್ರಿ, ಅದೇ ನಾವು ಕೆಲಸ ಮಾಡ್ತಾ ಮಾಡ್ತಾ ಬರುವಂತದ್ದು. ನಾವು ಒಂದ್ಸರಿ ನಿಮ್ಗೆ ಬೇಸಿಕ್ ಏನಿದೆಯೋ ಅದು ನಮ್ಗೆ ಕೊಡ್ತೇವೆ. ಆಮೇಲೆ ನೀವು ಅದನ್ನ ಕಲಿತಾ ಕಲಿತಾ ಅಂದ್ರೆ ನಿಮ್ಗೆ ಏನೋ ಡೌಟ್ ಇತ್ತ ನಮ್ಗೆ ಫೋನ್ ಮಾಡುವಂಥದ್ದು, ಅವ್ರು ನಾವು ಅದನ್ನ ನಾವು ತಿಳಿಸ್ತಾ ಹೋಗ್ತೀವಿ ನಿಮ್ಗೆ. ಅದೊಂದು. ಅದಾದ ನಂತರ ನಿಮ್ಗೆ ಏನಂದ್ರೆ ನಿಪುಣತೆ ಅಂತ ಹೇಳ್ತೀವಲ್ವಾ, ಅದು ನಿಮ್ಗೆ ಜಾಸ್ತಿ ಇರಬೇಕಾಗ್ತದೆ. ಸುಮ್ಮನೆ ಹೆಂಗೋ ಬಂದ್ರಾಯ್ತು, ಜೇನು ಇಟ್ಟರಾಯ್ತು ಅನ್ನೋದೆಲ್ಲ ಮಾಡಿದ್ರೆ ಅವಾಗ ಏನಂದ್ರೆ ಲಾಸ್ ಆಗುತ್ತೆ. ಜೇನನ್ನು ಯಾವ ಟೈಮಲ್ಲಿ ನಿಮ್ಗೆ ಪಾಲ್ ಮಾಡಬೇಕು, ಯಾವ ಟೈಮಲ್ಲಿ ತುಪ್ಪರ್ ಸೀಸನ್, ಇದಿಷ್ಟು ನೀವು ತಲೆ ಇಟ್ಕೊಬೇಕು. ಅಷ್ಟಿಗೆ ಯಾವ ಟೈಮಲ್ಲಿ ಹೂ ಎಲ್ಲಿ ಜಾಸ್ತಿ ಬಿಡುತ್ತೆ, ಯಾವ ಟೈಮಲ್ಲಿ ನಾವು ಭಾಗ ಮಾಡೋದು. ಈ ಮಳೆಗಾಲದಲ್ಲಿ ಮಾಡಿದ್ರೆ ಫೇಲ್ ಆಗೋ ಚಾನ್ಸ್ ಜಾಸ್ತಿ. ಈ ಮಳೆಗಾಲದಲ್ಲಿ ನಾವು ಪಾಲ್ ಮಾಡಿ ಇಟ್ಬಿಡ್ತೀವಿ, ಪಾಲ್ ಮಾಡಿದಾಗ ಏನಾದ್ರೆ ರಾಣಿ ಕಣ ಆಗುತ್ತೆ, ರಾಣಿ ಹೊರಡೆ ಬರುತ್ತೆ, ಅದು ಮೇಟಿಂಗ್ ಆಗದೇ ಫೇಲ್ ಆಗೋಗುತ್ತೆ, ಅವಾಗ ಏನಾಗುತ್ತೆ, ಇದು ಲಾಸ್ ಆಗುವಂಥದ್ದು. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ರೈತರಿಗೆ ಇದನ್ನ ಡಬಲ್ ಇನ್ಕಮ್ ಇದೆ. ಒಂದ್ ಏನೋ ಹೇಳಿದ್ರೆ ಪರಾಗಸ್ಪರ್ಶದಿಂದ ನಿಮ್ಗೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಆದ್ರೆ ಇನ್ನೊಂದು ಡೈರೆಕ್ಟ್ ನಿಮ್ಗೆ ನೀವು ಕೇಳೋದು, ನನಗೆ ಪ್ರಶ್ನೆ ಏನು, ಜೇನುತುಪ್ಪ ಮಾತ್ರ ನೀವು ನೋಡ್ತಾ ಇರುವಂತದ್ದು. ಸೊ ಜೇನುತುಪ್ಪ ಒಂದ್ ಬಿಟ್ಟು ಅದು ಹಿಂದ್ಗಡೆ ವರ್ಕ್ ಆಗುವಂತದ್ದು ಏನು, ಪರಾಗಸ್ಪರ್ಶ. ಅಂದ್ರೆ ಜೇನು ಪೆಟ್ಟಿಗೆ ಇಟ್ಟುವಪ್ಪ, ನಂಗೇನು ನಂಗೆ ಸಿಗ್ಲೇ ಇಲ್ಲ ಆದಾಯ ಅಂತ ಹೇಳಿದ್ರು, ಅದು ಹೇಗೆ ಆದಾಯ ಸಿಗತ್ತೆ ಅಂತ ಹೇಳಿದ್ರೆ, ಒಂದು ಪರಾಗಸ್ಪರ್ಶದಿಂದ ಸಿಗತ್ತೆ. ರೈತರ ಬೆಳೆಗಳಲ್ಲಿ ಜಾಸ್ತಿ ಉತ್ಪಾದನೆ ಆಗುತ್ತೆ, ಗೊತ್ತಿಲ್ಲ. ಈಗ ಭತ್ತದ ಇರ್ಬೋದು, ತೆಂಗಿನ ಮರ ಇರ್ಬೋದು, ಅಡಿಕೆ ಮರ ಇರ್ಬೋದು, ಅಲ್ಲಿ ರೈತರಿಗೆ ಗೊತ್ತಿಲ್ಲದೆ ರೈತರು ಈ ಪೆಟ್ಟಿಗೆ ಹಿಡಿದೆ ಹೋದ್ರೂ ಅಡ್ಡಿಲ್ಲ. ಆದ್ರೆ ಪೆಟ್ಟಿಗೆ ಇಟ್ಟವರಿಂದ ಉಳಿದು ಹೊಲಗಳಲ್ಲಿ ರೈತರಿಗೆ ಅವ್ರ ಬೆಳೆಗಳಲ್ಲಿ ಹಾಗಾಗಿ ಇವಾಗ ನೋಡಿ, ಒಂದು 30-40% ಹೆಚ್ಚಿಗೆ ಆಯ್ತು ನಿಮ್ಮ ಆದಾಯ ಅಂತ ಹೇಳಿದ್ರೆ, ನಿಮ್ಗೆ ಅದು ಜೇನಿಂದನೇ ಸಿಕ್ತು ಅಂತ ನೀವು ಅದನ್ನ ಲೆಕ್ಕ ನೀವು ಬರೆದಿಟ್ಕೋಬೇಕು. ತದನಂತರ ಜೇನುತುಪ್ಪ ಒಂದು ನೀವು ಎಲ್ಲಿ ಇಟ್ಟರು ಕೂಡ ನಿಮಗೆ 2 kg ಅಂತ ನಿಮ್ಗೆ ಸಿಕ್ಕೇ ಸಿಗತ್ತೆ. ಇವಾಗ ಕೆಜಿಗೆ 600 rupees ಹಿಡಿದ 1,000 rupees ಜೇನುತುಪ್ಪ ಸೇಲ್ ಆಗ್ತಾ ಇದೆ ಈಗ. ಅಂತ ನಿಮ್ಗೆ ಒಂದು ಸತಿ ನಿಮ್ಗೆ ಜೇನುತುಪ್ಪ ಬಂತು, ಆಮೇಲೆ ನಿಮ್ಗೆ ಆದಾಯನೂ ಬಂತು ಆ ಕಡೆಯಿಂದ, ಆಮೇಲೆ ಜೇನುತುಪ್ಪ ನಿಮ್ಗೆ ಆದಾಯನೂ ಹೋಯ್ತು, ಆಮೇಲೆ ಪೆಟ್ಟಿಗೆ ಜಾಸ್ತಿ ಮಾಡಿದ್ರೆ ಆ ಗೂಡ್ನು ಕೂಡ ನೀವು ಕೊಡುವಂಥದ್ದು. ಅದು ಹೇಗೆ ಈಗ ನಿತಿನ್ ಅವರೇ, ಈಗ ನನ್ನ ಹತ್ರ ಒಂದೆರಡು ಜೇನು ಪೆಟ್ಟಿಗೆ ಇದೆ, ಅಥವಾ ನನ್ನ ಹತ್ರ ಜೇನು ಪೆಟ್ಟಿಗೆನೇ ಇಲ್ಲ, ನಂಗೆ ಹೊಸ ಒಂದು ಜೇನು ಸಾಕಾಣಿಕೆ ಮಾಡಬೇಕು, ಅದ್ರ ನನ್ನ ಹತ್ರ ಜೇನು ಹುಳುಗಳಿಲ್ಲ, ಪೆಟ್ಟಿಗೆ ಇದೆ, ಇದು ಏನ್ ಮಾಡ್ಬೇಕು? ಈಗ ಪೆಟ್ಟಿಗೆ ಮತ್ತೆ ಪೆಟ್ಟಿಗೆ ಸಹಿತ ಜೇನು ಹುಳ ಸಿಗಂತ ಅವಕಾಶ ಇದ್ರೆ ಕೆಲವರಿಗೆ, ಸ್ವಂತ ಉದ್ಯೋಗ ಮಾಡೋರಿಗೆ, ನಾನು ಮಾಡ್ಬೋದಲ್ಲ ಅಂತ ಈಗ ಅನುಭವ ಮಾತನ್ನು ತಿಳ್ಕೊಂಡು ಇದು ಆರಂಭ ಮಾಡ್ಬೋದಲ್ಲ. ಮಾಡಬಹುದು. ಇವಾಗ ಹೇಗೆ ಮಾಡಬೇಕು ಅದನ್ನ? ಜೇನು ಕೃಷಿಕರ ಹತ್ರ ಹೋಗಿ, ಇವಾಗ ನಾವು ಎಲ್ಲಿ ಜೇನು ಕೃಷಿ ನಡೀತಾ ಇದೀವಿ, ನಿಮ್ಗೆ ಹತ್ತಿರವಾದ ಭಾಗದಲ್ಲಿ ಹೋಗ್ಬಿಟ್ಟು ನೀವು ಅವಾಗ ತಗೋ ಬಂದಾಗ, ಅವಾಗ ಏನಾಗುತ್ತೆ ನಿಮ್ಗೆ, ಜೇನು ಪೆಡ್ಗೆನೂ ಸಿಗುತ್ತೆ, ಜೇನು ಹುಳುಗಳು ಸಿಗುತ್ತೆ. ಅದು ನೀವು ಹೆಚ್ಚಿಗೆ ಮಾಡ್ತಾ ಹೋಗುವಂಥದ್ದು. ಫಸ್ಟಿಗೆ ನೀವು ಏನು ಮಾಡ್ತೀರಾ, ಹುಳಕ್ಕೆ ಪೆಡಿಗೆ ಸ್ಟ್ಯಾಂಡಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ತದನಂತರ ನೀವೇನು ಮಾಡ್ತೀರಾ, ಜೇನು ಹುಳ ನಾವು ಪರ್ಚೇಸ್ ಮಾಡೋದಿಲ್ಲ, ಬರೀ ಖಾಲಿ ಪೆಟ್ಟಿಗೆ ಸ್ಟ್ಯಾಂಡಿಂದ ಮಾತ್ರ ನೀವು ಪರ್ಚೇಸ್ ಮಾಡ್ತೀರಾ. ನಿಮ್ಮ ಹತ್ರ ಒಂದು 10 goods ಅಂತ ಮಾಡ್ಕೋಣ. ಈಗ ಒಂದು ಸತಿ ಫುಲ್ ಆದ್ಮೇಲೆ, ಪೆಟ್ಟಿಗೆ ಫುಲ್ ಆದ್ಮೇಲೆ ಏನಾಗುತ್ತೆ, ಅವೇ ಹಾರೋಗಿಂತ ನೀವೇ ಪಾಲ್ ಮಾಡಿದ್ರೆ 20 rupees ಆಯ್ತು. ಒಂದು ಪೆಟ್ಟಿಗೆ 4,500 rupees ಅಂತ ನಾವು ಸೇಲ್ ಮಾಡ್ತೀವಿ. ಅಂತದ್ದು ನೀವು 10 rupees ನಿಮ್ಮ ಹತ್ರ, ಓಕೆ ನನಗೆ ಸಾಕಾಗ ನಿಮ್ಗೆ 20 saku, ಇನ್ನು 10 extra ಆಯ್ತು, ಅವಾಗ ಏನ್ ಮಾಡ್ತೀವಿ, ಸೇಲ್ ಮಾಡಿ. ಅದನ್ನ ಸೇಲ್ ಮಾಡಿ, ಅಕ್ಕಪಕ್ಕ ರೈತರು ನಿಮ್ಮನ್ನು ನೋಡಿ ಕಲಿತಾ ಇರ್ತಾರೆ, ಇವ್ರೇನೋ ಮಾಡ್ತಿದ್ದಾರೆ ಹೊಸದನ್ಬಿಟ್ಟು. ಅವಾಗ ಬಂದವರಿಗೆ ನೀವು ಒಂದ್ಸಲ ಅವರಿಗೆ ತರಬೇತಿ ಕೊಟ್ಟು ನೀವು ಅದನ್ನ ಇದ್ ಮಾಡಿದಾಗ ಅವ್ರಿಗೂ ಪೆಟ್ಟಿಗೆ ನೀವೇ ಕೊಡಬಹುದು. ಅಲ್ಲಿ 4,500 rupees ನಿಮ್ಗೆ ಅಲ್ಲಿಂದ ಒಂದು ಆದಾಯ ಬಂತು. ಅದ್ರ ಜೊತೆ ಜೇನುತುಪ್ಪ, ಅದ್ರ ಜೊತೆಗೆ ನಿಮ್ಗೆ ಎಕ್ಸ್ಟ್ರಾ ಅಡಿಷನಲ್ ಇನ್ಕಮ್, ವ್ಯಾಲ್ಯೂ ಆಡೆಡ್ ಅಂತ ಹೇಳ್ತೀವಿ ಅವರಿಗೆ. ಅದಕ್ಕೆ ಜೇನು ಮೇಣ ಮಾಡ್ತೀವಿ, ಜೇನು ಮೇಣ ನೀವು ಕೊಡುವಂಥದ್ದು, ಯಾಕೆ ಜೇನು ತುಪ್ಪ ತೆಗೆದಾಗ ತಾವು ಒಂದು ಜೇನು ಪೆಟ್ಟಿಗೆ ಜೊತೆಗೆ ಜೇನು ಜೊತೆಗೆ ಕೊಡ್ತಿರಲ್ಲ, ಆ ಜೇನು ಪೆಟ್ಟಿಗೆಯಲ್ಲಿ ಸಾಮಾನ್ಯ ಎಷ್ಟು ಹುಳುಗಳು ಬಂದಿರ್ತದೆ? ಇವಾಗ 8 frames ಪೆಟ್ಟಿಗೆಯಲ್ಲಿ ನಾವು 4-5 frames ಕೊಡುವಂಥದ್ದು, ಯಾಕಂದ್ರೆ ಇನ್ ಮಿಕ್ಕಿದ 3 ಏನಾಗಿರುತ್ತೆ ಅವ್ರಿಗೆ ಕಲಿ ಅಂತ ಬಿಟ್ಟಿರ್ತೀವಿ, ಅವ್ರು ಕಲಿಬೇಕು ಗೂಡು ಯಾವ ತರ ಆಗತ್ತೆ, ಅವ್ರ ಗೂಡು ರಚನೆ ಯಾವ ತರ ಆಗತ್ತೆ ಅಂತ ಹೇಳಿ. ಅದನ್ನ ಮಾಡಿದಾಗ ನಮ್ಗೆ ಪೂರ್ತಿ ಆದ್ಮೇಲೆ ಅವಾಗ ಏನ್ ಮತ್ತೆ ಪಾಲ್ ಮಾಡೋದು, ಪಾಲ್ ಯಾವ ತರ ಮಾಡೋದು, ಫಸ್ಟ್ ಗೆ ರಾಣಿ ಸಮೇತ ನಾವು ತಗೊಂಡು ಬೇರೆ ಕಡೆ ವರ್ಗಾಯಿಸುವಂತದ್ದು, ಒಂದು 100-200 meters ತಗೊಂಡ್ರೆ ಸಾಕಾಗತ್ತೆ. ಆಮೇಲೆ ರಾಣಿ ಇಲ್ಲೋದ್ ಗೂಡ್ನ ಅಲ್ಲೇ ಬಿಡ್ಬೇಕಾಗತ್ತೆ. ರಾಣಿ ಇರೋದನ್ನ ನಾವು 100-200 meters ದೂರ ಇಟ್ಟಾಗ ಅವಾಗ ಏನಾಗುತ್ತೆ, ಪಡೆಗಳು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗತ್ತೆ. ಅದಕ್ಕೆ ಕಾಲೋನಿ ಅಂತ ಕರಿತೀವಿ ನಾವು, ಅಂದ್ರೆ ಜೇನು ಪಡೆ ಅಂತ ಕರಿತೀವಿ. ಆ ಜೇನು ಪಡೆಗಳನ್ನ ಏನಾಗುತ್ತೆ ನಿಮ್ಗೆ 4, ಇವಾಗ 8 frames ಬಾಗಿದ್ರೆ 4 frames ನೀವು ಅಲ್ಲೇ ಇಟ್ಟಿರ್ತೀರಾ, ಇನ್ನು 4 frames ರಾಣಿ ಸಮೇತ ನೀವು ಬೇರೆ ಕಡೆ ಇದು ಮಾಡಿದ್ರೆ ನಿಮ್ಗೆ 2 petige ಒಟ್ಟಿಗೆ ಆಯ್ತು. ಈ 9 days ಅಂದ್ರೆ ಈ ಎಮರ್ಜೆನ್ಸಿ ಸೆಲ್ ಅಂತ ಕರಿತೀವಿ ಅವರಿಗೆ, ರಾಣಿ ಕಣಕ್ಕೆ ನಾವು ಎಮರ್ಜೆನ್ಸಿ ಸೆಲ್ ಅಂತೇಳಿ. ರಾಣಿ ಇಲ್ಲ ಅಂತ ಹೇಳ ತಿಳ್ಕೊಂಡು 9 days ಒಂಬತ್ತಿನ 10 days ರಾಣಿ ಹೊರಡೆ ಬರುವಂತದ್ದು, ಹೊಸ ರಾಣಿ ಹೊರಡೆ ಬರುವಂತದ್ದು. ಅಂದ್ರೆ ಈ ರಾಣಿ ಇಲ್ದಿದ್ದು ಒಂದ್ ಪೆಟ್ಟಿಗೆಯಲ್ಲಿ ಅದು ಹೊಸ ರಾಣಿ ಬರ್ತದೆ. ಹೌದು ಹೌದು. ಆದ್ರೆ ನೀವು ಅಲ್ಲ, ಈಗ ನಿತಿನ್ ಅವರೇ, ಈಗ ಒಂದು ಜೇನು ಕುಟುಂಬ ಇದ್ದಾಗೆ ಅದು ಇರೋಂತ ಹುಳುಗಳೆಲ್ಲ ಆ ರಾಣಿನೇ ಫಾಲೋ ಮಾಡ್ತಾವಲ್ಲ, ಆ ರಾಣಿನೇ ಅವಳು ಏನ್ ಹಿಂದೆ ಹೋಗ್ತಾವೆ ಎಲ್ಲಾ ಕುಟುಂಬನು. ಹೌದು. ನೀವು ಇದನ್ನ ಹೇಗೆ ಅದನ್ನ ಬೇರ್ಪಡಿಸ್ತೀರಿ, ಒಂದು 1/2 ಹುಳ ಜೇನು ಹುಳ ಈ ಕಡೆ, ಒಂದು 1/2 ಹುಳ ರಾಣಿ ಜೊತೆಗೆ? ಇವಾಗ ನಾವೇನ್ ಮಾಡ್ತೀವಿ, ರಾಣಿ ಸಮೇತ ನಾವು ಅದಕ್ಕೆ ಹೇಳಿದ್ದು, 100 ರಿಂದ 200 ಮೀಟರ್ ಯಾಕೆ ದೂರ ಇಡ್ತೀವಿ ಅಂತ ಹೇಳಿದ್ರೆ ಅದ್ರ ವಾಸನೆ, ಅದ್ರ ಪೆರಮನ್ ಅಂತ ಹೇಳ್ತೀವಿ ರಾಣಿ, ಇದಕ್ಕೆ ಕ್ಯೂನ್ ಪೆರಮನ್ ಅಂತ ಕರಿತೀವಿ. ಆ ವಾಸನೆ ಬರ್ದೇ ಇದ್ದಂಗೆ, ರಾಣಿ ವಾಸನೆ ಬರ್ದೇ ಇದ್ದಂಗೆ ನಾವು ದೂರ ತಗೊಂಡ್ ಇಡ್ತೀವಿ. ಅವಾಗ ಏನಾಗುತ್ತೆ, ರಾಣಿ ಮಿಸ್ಸಿಂಗ್, ರಾಣಿ ಕಾಣತಾ ಇಲ್ಲ. ಹಳೆ ಪೆಟ್ಗಳು ಇರಕ್ ಒಂದು ಕಾರಣ ಇದೆ, ಒಂದ್ ಸ್ವಲ್ಪ ಹತ್ತು ಆ ರಾಣಿ ಅಷ್ಟು ಇಷ್ಟು ದಿನಗಳ ಅದೇ ಪೆಟ್ಗಳು ಇರುತ್ತೆ. ಅದು ಅವಾಗ ಏನಾಗುತ್ತೆ, ನಾವು ತೆಗೆದಾಗ ರಾಣಿ ಒಂದ್ ಸ್ವಲ್ಪ ಒಂದ್ ತಾಸು ಇಲ್ಲ ಅರ್ಧ ಗಂಟೆ ಅದೇ ವಾಸನೆ ಬರ್ತಾ ಇರತ್ತೆ ಅದಕ್ಕೆ. ಅವಾಗ ಏನಾಗುತ್ತೆ, ಹೌದು ರಾಣಿ ಇದೆ ಅಂತೇಳಿ ಮನಭಾವನೆ ಅದೇ ಇರುತ್ತೆ, ಎಲ್ಲ ಹುಳುಗಳು ಆಕರ್ಷಣೆ ಆಗಿರ್ತಾವೆ ಅದೇ ಸುವಾಸನೆಗೆ. ಹೌದು, ಇನ್ ಸ್ವಲ್ಪ ತಮ್ಮ ಯಾಕೆ ರಾಣಿ ಕಾಣತೇ ಇಲ್ಲ ಅಂತ ಹೇಳಿ ಅವಕ್ಕೆ ಸಂಶಯ ಬಂದಾಗ, ಯಾವ್ದಾದ್ರು ಒಳ್ಳೆ ಮೊಟ್ಟೆಗೆ ಅದಕ್ಕೆ ರಾಜಶಾಹಿ ರಸ, ರಾಯಲ್ ಜೆಲ್ಲಿ ಅಂತ ಬರುತ್ತೆ, ಅದನ್ನ ಜಾಸ್ತಿ ಕೊಡುವಂತದ್ದು. ಅವೇ ಕೊಡ್ತವೆ, ಅವೇ ಕೊಡ್ತವೆ ಸೇರಿ. ಹೌದು, ಕೆಲಸಗಾರನುಗಳು ಕೊಡತದ್ದು. ಆ ಕೊಟ್ಟಾಗಿನ ರಾಣಿ ಕಣ ಅಂತ ಆಗತ್ತದ್ದು, 9 ದಿನಕ್ಕೆ ರಾಣಿ ಕಣ ಅಂತ ಆಗತ್ತದ್ದು. 9 ದಿನ ಆದ್ಮೇಲೆ ನಿಮ್ಗೆ ಏನಾಗುತ್ತೆ, ರಾಣಿ ಹುಟ್ಟತ್ತದ್ದು. ಹೌದು, ಹುಟ್ಟಿ 4-5 ದಿನಕ್ಕೆ ನಿಮ್ಗೆ ಮೀಟಿಂಗ್ ಆಗತ್ತೆ ಮಿಲನಗೊಂಡತ್ತೆ ಗಂಡನೊಳ ಜೊತೆಗೆ. ಅವಾಗ ಏನಾಗುತ್ತೆ, ಒಂದ್ಸರಿ ಮೀಟಿಂಗ್ ಆಗಿ ಒಳಗಡೆ ಸೇರ್ಕೊಂತು ಅಂತ ಹೇಳಿದ್ರೆ ಇನ್ನು ರಾಣಿ ಸಾಯದಂಕನು ಆ ಪೆಟ್ಟಿಗೆ ಬಿಟ್ಟು ಹೋಗೋದಿಲ್ಲ. ಅದು ಅಲ್ಲಿ ಹೊಸ ಕುಟುಂಬ, ಹೊಸ ಕುಟುಂಬ ಅಂದ್ರೆ ಅಲ್ಲಿರೋ ಹುಳುಗಳೆಲ್ಲ ಅದನ್ನ ಅನುಸರಿಸಬೇಕು. ಹೌದು, ಆಮೇಲೆ ಏನಾಗುತ್ತೆ, ಮತ್ತೆ ಹಳೆ ಕುಟುಂಬ ಪಕ್ಕದಲ್ಲೇ ತಂದಿಟ್ಟರು ಕೂಡ ಅದೇ ಬೇರೆ ಕುಟುಂಬ, ಇದೇ ಬೇರೆ ಕುಟುಂಬ ಆಯ್ತು, ಸ್ವಂತ ಕುಟುಂಬ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡ್ಬಿಟ್ರೆ ಎಲ್ಲ ಹುಳುಗಳು ಸೇರಿ. ಇನ್ನೊಂದು ನಿತಿನ್ ಅವರೇ, ಈಗ ಒಂದು ಪೆಟ್ಟಿಗೆ ಇಟ್ಟಿರ್ತಾರೆ, ಅದು ಪೆಟ್ಟಿಗೆಯಲ್ಲಿ ಒಂದು ರಾಣಿ ಇರುತ್ತೆ, ಆದ್ರೆ ಈ ರಾಣಿ ಇದ್ದಾಗ ಇನ್ನೊಂದು ಶೆಲ್ ಶುರು ಆಗ್ಬಿಡ್ತದಲ್ಲ ಒಂದೊಂದ್ ಸಾರಿ. ಅದು ಒಂದೊಂದ್ ಸಾರಿ ಅಂತ ಹೇಳಿದ್ರೆ ಅದು ಯಾವಾಗ ಅಂತ ನಮಗೆ ಕೆಲವು ಸಾರಿ ಏನು ಸಲಹೆ ಮಾಡ್ತಾರೆ ಅಂದ್ರೆ, ಆ ಸೆಲ್ ಅನ್ನ ನೀವು ತೆಗೆದುಹಾಕ್ರಿ, ಅದು ಇನ್ನೊಂದು ರಾಣಿ ಹುಟ್ಟ ಕೊಡಬಾರದು. ಇಲ್ಲಿ ಹೋದ್ರೆ ಆ ಒಂದು ವೇಳೆ ಆ ಸೆಲ್ ಅನ್ನ ರಾಣಿ ಮಾಡ್ಕೊಂಡ್ರೆ ಆ ರಾಣಿ ಇನ್ನೊಂದಿಷ್ಟು ಕುಟುಂಬನ ಹೊರಗಡೆ ತಗೊಂಡು ಹೋಗ್ತದೆ. ಹಳೆ ರಾಣಿ ಸಮೇತ ಹೊಸ ನೊಣಗಳು ಏನಿದೆಯಲ್ಲ ಅದಷ್ಟು ಹಾರೋಗುತ್ತೆ. ಹಳೆ ರಾಣಿ ಬಿಟ್ಟು, ಹೌದು, ಆ ಹೊಸ ರಾಣಿ ಜೊತೆ ಹೋಗ್ಬಿಟ್ಟು. ಹಳೆ ರಾಣಿ ಹೋಗುತ್ತೆ, ಹೊಸ ರಾಣಿ ಅಲ್ಲೇ ಇರುತ್ತೆ. ಹೀಗೆ ಹೀಗೆ ಆದ್ರೆ ಕುಟುಂಬ ನೋಡಿ ಒಡೆದು ಬಿಡ್ತು ಕಂಪ್ಲೀಟ್. ಹೀಗೆ ಹುಳುಗಳ ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ. ಹೌದು, ಇಲ್ಲಿ ಉಳಿಯೋ ಹುಳುಗಳು ಕಡಿಮೆ ಆಗ್ಬಿಡ್ತಾವೆ. ಹೌದು, ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಗಂಡು ನೊಣಗಳು ಇರುತ್ತಲ್ಲ, ಗಂಡು ಮೊಟ್ಟೆಗಳು ಮಾಡಿದಾಗ ರಟ್ಟನ್ನು ಮಾಡಿದಾಗ ಅದನ್ನ ತೆಗಿಬೇಕಾಗತ್ತೆ. ಅದು ಯಾಕಂದ್ರೆ ಅವನ್ ನಾವು ತೆಗೆದ್ರೆ ಏನಾಗುತ್ತೆ, ಅದಕ್ಕೆ ಜಾಗ ಕೊಡ್ತಾ ಇರಬೇಕಾಗತ್ತೆ. ಗಂಡು ಹುಳುಗಳನ್ನು ತೆಗಿಬೇಕು, ತೆಗಿಬೇಕು ಫಸ್ಟ್ ಗಂಡು ನೊಣಗಳು ತೆಗಿಬೇಕು. ಗಂಡು ರಟ್ಟು ಏನಿದೆಯಲ್ಲ ಅದು ತೆಗಿಬೇಕಾಗತ್ತೆ. ತೆಗೆದ್ಮೇಲೆ ನಾವು ಮೇಡ ಸೂಪರ್, ನಾವು ಜಾಗ ಜಾಸ್ತಿ ಕೊಟ್ಟಂಗೆ ಅವಾಗ ಏನಾಗತ್ತೆ ಅದಕ್ಕೆ, ಅದು ಮತ್ತೆ ಪಾಲಾಗ ಗುಣ ಕಮ್ಮಿ ಬರುತ್ತೆ ಅದಕ್ಕೆ. ಪಾಲ್ ಯಾವಾಗ ಆಗತ್ತೆ, ಕುಟುಂಬ ಜಾಸ್ತಿ ಇದ್ದಾಗ. ಇವಾಗ ನಮ್ಮ ಮನೆಗಳಲ್ಲೇ ಒಂದು ಸಣ್ಣ ರೂಮ್ ಅಲ್ಲಿ ನಾವು 10 ಜನ ಹಿಡಿಯಕಾಗತ್ತ, ಒಂದು BHK ರೂಮ್ ಅಲ್ಲಿ ನಾವು 10 ಜನ ಇದ್ರೆ ಏನಾಗತ್ತೆ ಹೇಳಿ, ಅವ್ ನಾವು ಬೇರೆ ರೂಮ್ ನೋಡ್ತೀವಿ, ಬೇರೆ ಎಲ್ಲರೂ ಸಿಗತ್ತ, ಬೇರೆ ಬಾಡಿಗೆ ಮನೆ ಹೋಗ್ತೀವಿ ನಾವು. ಅದೇ ತರ ಇದೆಲ್ಲೂ ಕೂಡ 8 ಫ್ರೇಮ್ ಪೂರ್ತಿ ಆಗಿದ ತಕ್ಷಣ ಅಲ್ಲಿ ಜಾಗ ಸಾಗತ್ತೆ ಇಲ್ಲ ಅನ್ನೋ ಕಾರಣಕ್ಕೆ ಅವಾಗ ಏನಾಗುತ್ತೆ, ಒಂದು ರಾಣಿ ಕಣ ಮಾಡ್ಕೊಳತ್ತೆ. ಅದು ನ್ಯಾಚುರಲ್ ಶೆಲ್ ಅನ್ ಕರಿತೀವಿ. ಅದಾಗುವಂತದ್ದು 16 ದಿನ ತೊಳತದು. ಎಮರ್ಜೆನ್ಸಿ ಶೆಲ್ ಎಷ್ಟು, 9ನೇ ದಿನಕ್ಕೆ. ಈ ನ್ಯಾಚುರಲ್ ಶೆಲ್ ಆಗೋದು 16 ದಿನಕ್ಕಾಗತ್ತೆ. ಸೊ ಅಷ್ಟೋಡೆ ನಾವು ಇಲ್ಲೇ ರಾಣಿನ ಪದೇ ಪದೇ ನಾವು ಕ್ಯೂನ್ ಸೆಲ್ ನಾವು ಸಾಯಿಸ್ತಾ ಹೋದ್ರು ಕೂಡ ತೆಗಿತಾ ಹೋದ್ರು ಕೂಡ ಅವಾಗ ಏನಾಗುತ್ತೆ, ಜಸ್ಟ್ ನಾವು ಆ ಟೈಮ್ ಮತ್ತೆ ತೆಗಿಬಹುದು. ಯಾಕಂದ್ರೆ ನಮ್ಮ ಜಾಸ್ತಿ ಪೆಟ್ಟಿಗೆ ಇದ್ದಾಗ ಆ ಕೆಲಸ ಮಾಡ್ತಾ ಹೋಗ್ಬೇಕಾಗೋದಿಲ್ಲ. ಹಾಗಾಗಿ ಅವಾಗ ಏನಾಗುತ್ತೆ, ಈ ಗಂಡ್ ರೆಟ್ ಆದಾಗ ಅದನ್ನ ತೆಗಿಯೋದಾಗಿರ್ಬೋದು, ಇಲ್ಲ ಅದಕ್ಕೆ ಜಾಗ ಜಾಸ್ತಿ ಮಾಡ್ಕೊಡೋದಾಗಿರ್ಬೋದು. ಜಾಸ್ತಿ ಜಾಗ ಮಾಡ್ಕೊಡೋದು ಹೆಂಗೆ ಅಂತ ಕೇಳ್ಬೋದು ನೀವು. ಒಂದು ಸೂಪರ್ ನಾವು ಕರಿತೀವಲ್ಲ, ಹೌದು, ಅದು ನಾವು 2-3 ಸೂಪರ್ ನಾವು ಕೊಟ್ಟಾಗ ಒಂದ್ ಫುಲ್ ಆಯ್ತು, ಮತ್ತೊಂದು ಫುಲ್ ಆಯ್ತು, ಮತ್ತೆ ಹಂಗೆ ಇನ್ನೊಂದು ಮಾಡ್ಕೋತ ಹೋಗೋದು. ಹಂಗೆ ಅಂದ್ರೆ ಆಹಾರ ಪ್ರಮಾಣ ಕಮ್ಮಿ ಇದೆ, ಮತ್ತೆ ಕಮ್ಮಿ ಕೊಡ್ತಾ ಹೋಗೋದು. ಆಹಾರ ಪ್ರಮಾಣ ಜಾಸ್ತಿ ಇದ್ದಾಗ ಜಾಸ್ತಿ ಮಾಡ್ತಾ ಹೋಗೋದು. ಈ ತರ ಮಾಡ್ತಾ ಹೋದಾಗ ಅವಾಗ ಏನಾಗುತ್ತೆ, ಜೀವನಿಗೆ ಜಾಸ್ತಿ ಹುಳುಗಳು ಜಾಸ್ತಿ ಅಂದ್ರೆ ಹುಳುಗಳು ಜಾಸ್ತಿ ಆಗುತ್ತೆ, ಜಾಗ ಜಾಸ್ತಿ ಸಿಗುತ್ತೆ, ತಿರುಗಾಡಕ್ಕೆ ಸಾಕಷ್ಟು ಜಾಗ ಸಿಗುತ್ತೆ. ಹೌದು, ತುಪ್ಪನುಗೆ ನೀವು ಇಂಥ ಕಡೆ ಮಾಡಬಹುದು ಅಂತ ಮಾಡ್ತಾವೆ. ಹೌದು, ಅದೇ ಆಹಾರ ಪ್ರಮಾಣ ಜಾಸ್ತಿ ಇದೆ, ನಮ್ಗೆ ಜಾಗನೇ ಸಿಗ್ತಾ ಇಲ್ಲ ಅಂತ ಹೇಳಿದ ಟೈಮಲ್ಲಿ ಮಾತ್ರನೇ ಅದು ರಾಣಿಕರಣ ಮಾಡಿಕೊಂಡು ಪಾಲಾಗಿ ಹೋಗುವಂತದ್ದು. ಅದಕ್ಕೆ ನಾವು ಮೇಂಟೆನೆನ್ಸ್ ಹೇಳೋದಕ್ಕೆ ಅದು ಸ್ಕಿಲ್ ಬೇಸ್ಡ್ ವರ್ಕ್ ಅಂತೇಳಿ. ಅಂದ್ರೆ ನಾವು ಜಾಗ್ರತೆ ವಹಿಸಬೇಕಾಗುತ್ತೆ. ಈಗ ರಾಣಿ ಹುಳ ಉತ್ಪಾದನೆ ಆಗೋದು ಯಾವಾಗ, ರಾಣಿ ಹುಳ ಉತ್ಪಾದನೆ ಮಾಡ್ಕೊಂಡ್ರೆ ನಾವೇನ್ ಮಾಡ್ಬೇಕು, ಹೌದು, ಇದ್ರ ಕಡೆ ಎಲ್ಲ ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಜೇನು ಸಾಕಾಣಿಕೆ ಒಂದು ಉಪಕಸಬು, ಇದರಲ್ಲಿ ಸಾಕಷ್ಟು ಉತ್ಪಾದನೆ ಕೂಡ ಇದೆ. ಈಗ ಜೇನು ತುಪ್ಪನ ನಾವು ಯಾವ ತರ ಶೇಖರಣೆ ಮಾಡಬೇಕಾಗುತ್ತೆ, ಹೇಗೆ ತೆಗಿಬೇಕಾಗುತ್ತೆ, ಮತ್ತೆ ಅದನ್ನ ಹೆಂಗ್ ನಿರ್ವಹಣೆ, ಅದ್ರ ಬಗ್ಗೆ ಹೇಳಿ ನಿತಿನ್ ಅವರೇ. ನೋಡಿ, ಈಗ ಜೇನು ತುಪ್ಪನ ಯಾವತ್ತು ಬಿಸಿ ಮಾಡಕ್ ಹೋಗಬಾರ್ದು. ಒಂದು ಜೇನು ತುಪ್ಪನ ಬಿಸಿ ಮಾಡಿದ್ರೆ ಅದೇನಾಗುತ್ತೆ, ಜೇನು ಬೆಲ್ಲ ಅಂತ ಕರಿತೀವಿ ಅದನ್ನ. ನಾವು ತೆಗೆಯುವಂತ ಒಂದು ಮೆಥಡ್ಗಳಿರುತ್ತೆ, ಯಾವ ತರ ಸೀಲ್ ಆಗಿರುವಂತದ್ದು ಜೇನು ತುಪ್ಪ ತೆಗಿಬೇಕಾಗುತ್ತೆ. ಇವಾಗ ಒಂದು ಫ್ರೇಮ್ ಅಲ್ಲಿ ಒಂದು ಭಾಗದಲ್ಲಿ ಸೀಲ್ ಆಗಿರುತ್ತೆ, ಇನ್ನೊಂದು ಭಾಗದಲ್ಲಿ ಸೀಲ್ ಆಗಿರಲ್ಲ, ಅದಿನ್ನು ಹೂವಿನ ಮಕರಂದ ಮಾತ್ರ ಆಗಿರುತ್ತೆ ಅಷ್ಟೇ. ಅದು ಈ ಕಡೆ ಭಾಗದಲ್ಲಿ ಸೀಲ್ ಆಗಿರುತ್ತೆ. ಅಂತ ಜೇನುತುಪ್ಪ ಮರ ತೆಗಿಬೇಕಾಗತ್ತೆ. ನಾವು ಇವಾಗ ಜೇನುತುಪ್ಪ ಹೇಗೆ ತೆಗಿತೀವಿ, ಹೆಂಗ್ ಸೇಲ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ರಾ ಹನಿ ಅಂದ್ಬಿಟ್ಟು ನಾವು ಸೇಲ್ ಮಾಡ್ತಿದೀವಿ. ಅಂದ್ರೆ ಯಾವ್ದು ಬಿಸಿ ಮಾಡಿರೋದಿಲ್ಲ, ಯಾವ್ದು ಇದೆಲ್ಲ ಇಲ್ಲ. ಆದ್ರೆ ನೀವು ಕಂಪ್ಲೀಟ್ ಆಗಿ 100% ನೀವು ಸೀಲ್ ಮಾಡಿ ಜೇನುತುಪ್ಪ ತೆಗೆದ್ರೆ ಎಷ್ಟು ವರ್ಷ ಬೇಕಾದ್ರೂ ಇಡಬಹುದು, ಹುಳಿ ಬರ್ತಿಲ್ಲ ನಿಮ್ಗೆ. ಇಲ್ಲ, ಅದು ನೀವು ಯಾವ್ದೇ ತಗೊಂಡ್ರು ಕನಿಷ್ಠ ಇಂತಿಷ್ಟ ಅಂತ ವಾಯ್ದೆ ಇರ್ತದಲ್ಲ. ಇಲ್ಲ ನೋಡಿ, ಕೆಲವೊಂದು ಏನಾಗತ್ತೆ ಅಂತ ಹೇಳಿದ್ರೆ, ಇವಾಗ ಆ ಕಡೆ ಈ ಕಡೆ ಭಾಗದಲ್ಲೂ ಕೂಡ ನೀವು ತೆಗೆದು ಬಿಟ್ರೆ, ಇವಾಗ 50% ಸೀಲ್ ಆಗಿರುತ್ತೆ, ಇನ್ನೊಂದು ಭಾಗದ 100% ಸೀಲ್ ಆಗಿರುತ್ತೆ. ಈ 100% ಸೀಲ್ ಆಗಿ ಜೊತೆಗೆ 50% ಮಿಕ್ಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಹುಳಿ ಬರೋದು ಜಾಸ್ತಿ. ನೀವು ಡಬಲ್ ಬಾಯ್ಲಿಂಗ್ ಸಿಸ್ಟಮ್ ಅಲ್ಲಿ ಜೇನುತುಪ್ಪ ಬಿಸಿ ಮಾಡಿದ್ರೆ ಮತ್ತೆ ಇದು ಕ್ಯಾಟರ್ಪಿಲ್ಲರ್ ಆಗ್ಬಿಡ್ತದೆ. ಹೌದು, ಇಲ್ಲ ಕ್ಯಾಟರ್ಪಿಲ್ಲರ್ ಆಗೋದಿಲ್ಲ ಅದು. ಅಂದ್ರೆ ನಿಮ್ಗೆ ಹುಳಿ ಬರುತ್ತೆ ಅಷ್ಟೇ, ನಿಮ್ಗೆ ಔಷಧಿಗಳು ಹಾಗೆ ಇದ್ರು ಕೂಡ ನಿಮ್ಗೆ ತಿನ್ಬೇಕಾದ್ರೆ ಹುಳಿ ಬರುತ್ತೆ. ಹುಳಿ ಬರುತ್ತೆ ರುಚಿ ಕೆಡುತ್ತೆ, ಬದಲಾವಣೆ ಆಗಿರುತ್ತೆ. ಹೌದು, ಕಲರ್ ನಿಮ್ ಬಣ್ಣದಲ್ಲೂ ಕೂಡ ವೇರಿ ಆಗಿರುತ್ತೆ. ಹಾಗಾಗಿ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ನಾವು ಹೇಳದೇನು, ಪ್ರತಿಯೊಬ್ಬರಿಗೂ 100% ನಿಮ್ಗೆ ಸೀಲ್ ಆಯ್ತು ಅಂತ ಹೇಳಿದ್ರೆ, ಅವಾಗ ನಿಮ್ಗೆ ಏನಾಗುತ್ತೆ, ಅದ್ರಲ್ಲಿ ನೀರಿನಂಶ ಒಂದು ಚೂರು ಇರೋದಿಲ್ಲ ಅದರಲ್ಲಿ. ಅಂತ ಟೈಮಲ್ಲಿ ನಿಮ್ಗೆ ತೆಗೆದ್ರೆ ಮತ್ತೆ ಸೋಂಕಾಗಬಾರದು. ಹೌದು, ಅಂದ್ರೆ ನೀವು ಸ್ವಚ್ಛತೆ ಕಾಪಾಡ್ಕೋಬೇಕು. ನೀವು ಜೇನನ್ನ ನೀವು ಯಾವ್ದೇ ಕೈಯಿಂದ ಮುಟ್ಟೋದು ಅಥವಾ ನೀರನ್ನ ತಾಕ್ಸೋದು ಅಥವಾ ಮತ್ತೇನು ತಾಕ್ಸೋದಪ್ಪ, ಹೌದು, ಹಂಗೆ ಯಾವ್ದು ನಾವು ಟಚ್ ಆಗ್ಬಾರ್ದಲ್ಲಿ. ಹೌದು, ಆದ್ರೆ ಸಾಂಕ್ರಾಮಿಕ ಆಗ್ಬಾರ್ದು. ಆಮೇಲೆ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಸ್ವಚ್ಛತೆ ಎಷ್ಟು ಕಾಪಾಡ್ತೀವಲ್ಲ ತೆಗಿಬೇಕಾರೆ, ಅಷ್ಟು ನಾವು ಜೇನುತುಪ್ಪನ ಹಾಗೆ ನೋಡ್ಕೋಬಹುದು. ಹೌದು, ಯಾಕಂದ್ರೆ ನಾವು ಈ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಒಂದು 100% ಸೀಲ್ಡ್ ಆಗಿದೆ ಅಂತ ತೆಗೆಯುವಂಥದ್ದು. ಈಗ ನೀವು ಒಂದು ಜೇನು ಪೆಟ್ಟಿಗಿನ ಅಲ್ಲಿ ಎಲ್ಲ ಜೇನು ಉತ್ಪಾದನೆ ಆಯಿತು ಅಂತ ಇಟ್ಕೊಳ್ಳಿ, ಜೇನು ರೊಟ್ಟಲ್ಲಿ ತುಂಬಾ ತುಪ್ಪ ಸೇರ್ಕೊಂಡಿದೆ ಅಂತ, ಅದನ್ನ ಹೆಂಗ ತೆಗಿತೀರಿ, ಯಾವ ಪ್ರಮಾಣದಲ್ಲಿ ತೆಗಿತೀರಿ? ನಾವು ಅದನ್ನ ಮಷೀನ್ ಅಲ್ಲಿ ತೆಗಿತೀವಿ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಲ್ಲಿ ಒಂದು ಮಷೀನ್ ಬರುತ್ತೆ, ಆ ಮಷೀನ್ ಜೇನು ಮಷೀನ್ ಅನ್ನೇ ತಿರ್ಸಿದ್ರೆ ಕೆಳಗಡೆ ಬೀಳುತ್ತೆ. ಹೌದು ಹೌದು, ಆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಲ್ಲಿ ನೀವು ಅದನ್ನ ಈಗ ಜೇನು ರೊಟ್ಟಲ್ಲಿ ಅದು ಜೇನು ಕೋಶಗಳು ತುಂಬಿರುತ್ತದೆ ಮತ್ತೆ ಅದು ಬ್ಲಾಕ್ ಆಗಿರ್ತದಲ್ಲ, ಅದನ್ನ ನೀವು ಓಪನ್ ಮಾಡಿರ್ತೀರೇನು? ಅದು ಬ್ಲಾಕ್ ಆಗಿರುತ್ತೆ, ಹಳೆ ರಟ್ ಆಗಿರುತ್ತದೆ. ಅಲ್ಲ, ಬ್ಲಾಕ್ ಆಗಿರುತ್ತೆ ಅಂದ್ರೆ ಜೇನು ತುಪ್ಪ ತುಂಬಿದ ಮೇಲೆ ಅದು ಬಂದ್ ಮಾಡಿರ್ತದೆ, ಸೀಲ್ ಮಾಡಿರ್ತದೆ. ಅದನ್ನ ನೀವು ತೆಗಿತೀರೇನು? ನೀವು ಜೇನುತುಪ್ಪ ಶೇಖರಣೆ ಮಾಡೋದಾದ್ರೆ ನಾವು ಅದನ್ನ ಏನ್ ಮಾಡ್ತೀವಿ, ಸ್ಟೈನ್ಲೆಸ್ ಸ್ಟೀಲ್ ನಾವು ತೆಗೆಯುವಂಥದ್ದು, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಆಮೇಲೆ ತೆಗೆದು ಅದಾದ್ಮೇಲೆ ನಾವು ಫಸ್ಟ್ ಮಷೀನ್ ಎಲ್ಲ ತಿರುಗಿಸಿ ತದನಂತರ ಬಾಟ್ಲಿಂಗ್ ಮಾಡ್ತೀವಿ ಅದನ್ನ. ಅದೇ ನಾವೇನು ಅಂತ ಹೇಳಿದ್ರೆ, ಫುಡ್ ಗ್ರೇಡ್ ಆಯ್ತು ಫಸ್ಟ್, ಯಾಕಂದ್ರೆ ನಾವು ಅಲ್ಲಿಂದ ಊರಿನ ತರೋದಕ್ಕೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫುಡ್ ಗ್ರೇಡ್ ಕಂಟೈನರ್ ನಾವು ತುಪ್ಪ ತುಂಬಿಸ್ಕೊಂಡು ಆಮೇಲೆ ತದನಂತರ ಇಲ್ಲಿ ಬಂದ್ಬಿಟ್ಟು ಬೆಂಗಳೂರು ಬಾಟ್ಲ್ ಅಲ್ಲಿ ನಾವು ಪ್ಯಾಕ್ ಮಾಡುವಂಥದ್ದು, ಗಾಜಿನ ಬಾಟ್ಲ್ ಅಲ್ಲಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಅದರಲ್ಲಿರೋ ಜೇನುತುಪ್ಪದ ಅಂಶ ಇರುತ್ತಲ್ಲ ಅದರಲ್ಲಿ ಹೀರ್ಕೊಂಡ್ಬಿಡುತ್ತದು ಪ್ಲಾಸ್ಟಿಕ್ ಅಲ್ಲಿ. ಹಾಗೆ ಪ್ಲಾಸ್ಟಿಕ್ ಮತ್ತೆ ಸ್ವಲ್ಪ ಅದು ಹೆಚ್ಚು ಬಿಸಿಲು ಅಥವಾ ಶಾಖ ಹೆಚ್ಚು ಕಡಿಮೆ ಆಗುತ್ತೆ. ಹೌದು, ಏನು ಗುಣಮಟ್ಟ ಕೆಡದೆ, ಗುಣಮಟ್ಟ ಕೆಡಕಡತೆ. ಅದೇ ಹಾಗಾಗಿ ನಾವ್ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಬರೀ ನಾವು ಗಾಜಿನ ಬಾಟಲ್ ಏನಿದೆ ಅದಕ್ಕೆ ನಾವು ಶೇಖರಣೆ ಮಾಡಿರ್ತೀವಿ. ಹಾಗಾಗಿ ನೋಡಿ, ನಮ್ಮ ನೀವು ನಂಬ್ತಿರೋ ಇಲ್ಲೋ, ನಮ್ಮ ಜೇನುತುಪ್ಪದಲ್ಲಿ ನಾವು ಇದ್ರ ಎಕ್ಸ್ಪೈರಿ ಡೇಟ್ ಕೊಟ್ಟೇ ಇಲ್ಲ. ಯಾಕಂದ್ರೆ ನಮ್ದು ಹುಳಿನೂ ಬರೋದಿಲ್ಲ ಒಂದು, ಯಾಕಂದ್ರೆ ನಾವು ತೆಗೆದಿರೋ ಆತರ ಇದಿರುತ್ತೆ ಒಂದು. ಆಮೇಲೆ ಔಷಧಿಗಳು ಜಾಸ್ತಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಏನಾಗುತ್ತೆ, ನಮ್ಗೆ ಔಷಧಿಗಳು ಜಾಸ್ತಿ ಸಿಗುತ್ತೆ ಅದರಲ್ಲಿ. ನಮ್ಮ ಜೇನುತುಪ್ಪದಲ್ಲಿ ಡಯಾಬಿಟಿಕ್ ಪೇಷಂಟ್ ಕೂಡ ತಗೊಂತಾರೆ, ನಾವೇ ಹೇಳ್ಕೊಡ್ತೀವಿ ತಗೊಂಬೋದು ಅಂತ ಹೇಳಿ. ಈಗ ಕೆಲವು ಭಯ ಇರುತ್ತೆ, ಇಲ್ಲಪ್ಪ ನಂಗೆ ಸಕ್ಕರೆ ಕಾಯಿಲೆ ಇದೆ, ನಾನು ಹೆಂಗ್ ತಿನ್ನೋದು ಜೇನುತುಪ್ಪನ ಅಂತ ಹೇಳ್ಬಿಟ್ಟು. ಜೇನುತುಪ್ಪನ ನಾವು ಯಾವ ತರ ಯಾವ ಜೇನುತುಪ್ಪ ತಗೊಬೇಕು, ಹೆಂಗ್ ತಗೊಬೇಕು, ಆ ಪ್ರಮಾಣದಲ್ಲಿ ತಗೊಂಡ್ರೆ ನಮ್ಗೆ ಯಾವುದೇ ಕಾರಣದಲ್ಲಿ ಭಯ ಇರೋದಿಲ್ಲ. ಹಾಗಾಗಿ ಇವಾಗ ನಾವು ಅದಕ್ಕೆ ಜೇನು ಕೃಷಿ ಕೃತ ನೀವು ಏನು ನೀವು ಈಗ ಶೇಖರಣೆ ಮಾಡಿದ ಬಾಟ್ಲಿಯಲ್ಲಿ ಶೇಖರಣೆ ಮಾಡಿದಂತ ಒಂದು ಜೇನುತುಪ್ಪ ಎಷ್ಟು ದಿನ ಅದರ ವಾಯ್ದೆ ಕೊಡ್ತೀರಿ? ಅದಕ್ಕೆ ಎಕ್ಸ್ಪೈರಿನೇ ಇಲ್ಲ. ಆತರ ನೀವು ಶೇಖರಣೆ ಮಾಡಿರ್ತೀರಿ? ಹೌದು, ಆತರ ಶೇಖರಣೆ ಮಾಡಿರ್ತೀರಿ. ಎಷ್ಟು ದಿನ ಬೇಕಾದ್ರೆ ಉಳಿತದೆ, ಎಷ್ಟು ವರ್ಷ ಬೇಕಾದ್ರೆ ಉಳಿತದೆ? ಉಳಿತದೆ. ಹೌದು, ಅಂದ್ರೆ ನೀವು ಅದು ಜಾಸ್ತಿ ವಯಸ್ಸು ಜಾಸ್ತಿ ಆದಂಗ ಅದ್ರದ್ದು ಗುಣಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಕೇಳಿರ್ಬೋದು ಒಂದು 2 ತಿಂಗಳು ಆಯುರ್ವೇದಿಕ ಔಷಧ ಇದ್ದಾಗೆ. ಹೌದು, ಆಯುರ್ವೇದಿಕ ನಿಮ್ಗೆ ಜೇನುತುಪ್ಪ ಇಲ್ಲದೆ ನಿಮ್ಗೆ ಬೇರೆ ಔಷಧಿ ತಗೊಳಕ್ ಆಗದೇ ಇಲ್ಲ. ಎಲ್ಲದಕ್ಕೂ ಪ್ರತಿಯೊಂದಿಗೂ ಜೇನುತುಪ್ಪ ಬೇಕು ಅಂತಾನೆ ಹೇಳ್ಬಿಟ್ಟು ನಿಮ್ಗೆ ಹೇಳ್ತಾರೆ ಡಾಕ್ಟರ್. ಹಾಗಾಗಿ ನೀವು ಒಂದ್ 2 ತಿಂಗಳು ಹಿಂದೆ ನೀವು ಕೇಳಿರ್ಬೋದು, ಇದರಲ್ಲಿ ಈಜಿಪ್ಟ್ ಅಲ್ಲಿ 3,000 ವರ್ಷದ ಹಳೆ ಜೇನುತುಪ್ಪ ಸಿಕ್ಕಿದೆ. ಎಡಿಬಲ್ ಅಂತಾನೆ ಕರಿತೀವಿ ಅದಕ್ಕೆ, ಜೇನುತುಪ್ಪನ ತಿನ್ಬಹುದು ಅಂತ ಹೇಳಿ. ಅದಕ್ಕೆ ನೋಡಿ, ಒಳ್ಳೆ ಗುಣಮಟ್ಟದ ಜೇನುತುಪ್ಪ ಅಂದ್ರೆ ನಾವು ತೆಗೆಯೋದು ಯಾವ ತರ ಇರುತ್ತೆ, ಶುಚಿ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಎಷ್ಟು ವರ್ಷ ಬೇಕಾದ್ರೂ ಇಡಬಹುದು. ಅಂದ್ರೆ ತೆಗಿಬೇಕು ಅದು ಜೇನನ್ನ ಜೇನ್ ರೊಟ್ಟಿಯಿಂದ ಬೇರ್ಪಡಿಸ್ತಿದಾರಲ್ಲ, ಅದನ್ನ ಇನ್ನೊಮ್ಮೆ ಹೇಳಿ. ಜೇನು ರೊಟ್ಟನ ಹೇಗೆ ಅಂತ ಹೇಳಿದ್ರೆ, ನಾವು 100% ಸೀಲ್ಡ್ ಆಗಿದ್ ಮಾತ್ರ ತೆಗಿಬೇಕಾಗತ್ತೆ. ಈ ಕಡೆ ಒಂದು ಭಾಗದಲ್ಲಿ ಸೀಲ್ಡ್ ಆಗಿರುತ್ತೆ, ಇನ್ನೊಂದು ಭಾಗದಲ್ಲಿ ಸೀಲ್ಡ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಹಾಗೆ ಬಿಡ್ಬೇಕಾಗತ್ತೆ. ಅಂದ್ರೆ ಅದು ನಿಮ್ ಹಾರ್ವೆಸ್ಟ್ ಬಂದಿಲ್ಲ ಅಂತ ಅರ್ಥ, ಅಲ್ಲೇ ತಿಳ್ಕೊಬೇಕು, ಅಲ್ಲೇ ತಿಳ್ಕೊಬೇಕು. ಹಾಗಾಗಿ ಅದನ್ನ ಬಿಟ್ಟಾಗ ಅವಾಗ ಏನಾಗುತ್ತೆ, ನಿಮ್ಗೆ ತುಪ್ಪ ಇಳುವರಿ ಕಮ್ಮಿ ಬರಬಹುದು. ಅದನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ನೀವು ಸೇಲ್ ಮಾಡೋದಾದ್ರೆ, ಇವ್ ನೋಡಿ ನಾವು ಕೆಜಿಗೆ 1,200 ರೂಪಾಯಿ ಕೆಜಿಯಾಗಿ ನಾವು ಸೇಲ್ ಮಾಡ್ತಿದೀವಿ. ಸೊ ಆತರ ನೀವು ಜಾಸ್ತಿ ಮಾಡ್ತಾ ಹೋಗ್ಬೋದು, ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜೇನು ತುಪ್ಪ ನಿಮ್ಗೆ ಹಾಳಾಗೋದಿಲ್ಲ, ಕೆಡೋದಿಲ್ಲ. ಹೆಂಗಪ್ಪ ನಾನು ಹಿಂಗಿಟ್ಟರೆ ಬೂಸ್ಟ್ ಬರುವುದೇನೋ, ಇಲ್ಲ ಮತ್ತೆ ಹಾಳಾಗೋದೇನೋ. ಜೇನು ಶೇಖರಣೆ ಮಾಡ್ತಾರೆ, ಆದ್ರೆ ಅವರು 3-4 ತಿಂಗಳಿಗೆ ಅದು ಗುಣಮಟ್ಟ ಕಡಿಮೆ ಆಗ್ಬಿಡ್ತದೆ, ಮತ್ತೆ ಕೆಟ್ಟ ಬಿಡ್ತದೆ, ಕ್ಯಾಟರ್ಪಿಲ್ಲರ್ ಬೆಳೀತದೆ, ಈ ತರ ಎಲ್ಲ ಅಂತ ಇರ್ತಾರೆ. ನಾವು ನೋಡಿದ್ದೇವೆ. ಡಬಲ್ ಬಾಯ್ಲಿಂಗ್ ಸಿಸ್ಟಮ್ ಅಂತ ನಾವು ಕರಿತೀವಿ, ಅದು ಸಮ ಆಗದೆ ಹೋದ್ರೆ, ಸರಿಯಾಗಿ ಮಾಡದೆ ಹೋದ್ರೆ ಆ ತರದಲ್ಲಿ ಆಗತ್ತೆ. ಅದು ನೀರಿನಂಶ ತೆಗಿಬೇಕು ಅನ್ನೋ ಕಾರಣಕ್ಕೆ ಅದನ್ನ ಮಾಡುವಂತದಾಗಿರುತ್ತೆ. ಇಲ್ಲಿ ಜೇನುತುಪ್ಪ ಏನು ಸೋಸ ಅವಶ್ಯಕತೆ ಇರೋದಿಲ್ಲಲ್ಲ? ಸೋಸ ಅವಶ್ಯಕತೆ ಏನಿಲ್ಲ. ನಾವು ಸೋಸ ಅಂತ ಹೇಳಿದ್ರೆ ಈ ಅಕಸ್ಮಾತ್ ತೆಗಿಬೇಕಾದ್ರೆ ಮೇಣ ಬಿದ್ದಿರುತ್ತೆ, ಅದನ್ನ ಮಾತ್ರ ಸೋಸೆ ಸಾಕಾಗತ್ತೆ. ಓಹೋ, ಮೇಣ ಅಥವಾ ಹುಳಗಳು? ಹುಳಗಳು, ಹುಳಗಳು ಬಿದ್ದಿರಲ್ಲ, ಯಾಕಂದ್ರೆ ನಾವು ಕುಡುತ್ತೀವಲ್ವಾ, ಹುಳ ಕುಡಿದ್ಬಿಟ್ಟೆ ನಾವು ಬರೀ ಜೇನುತುಪ್ಪ ಮಾಡ್ತೀವಿ, ಹುಳ ಬರೋದಿಲ್ಲ. ಅದೇ ಜೇನು ರೊಟ್ಟಿನ ತುಣುಕು ಎಲ್ಲ ಮಾತ್ರ ಅಷ್ಟೇ, ಅದನ್ನ ಬಿಟ್ಟರೆ ನಾವು ಮತ್ತೆ ಸೋಕದ ಮತ್ತೆ ಏನೇನೂ ಇಲ್ಲ. ಅದಕ್ಕೆ ಹೇಳಿದ್ದು ಬರೀ ನಾವು ಜೇನುತುಪ್ಪ ಅಲ್ಲೇ ತೆಗಿತೀವಿ, ಮತ್ತೆ ಅದನ್ನ ಪ್ರೊಸೆಸ್ ಏನು ಮಾಡಕ್ ಪ್ರೊಸೆಸ್ ಅಂದ್ರೆ ಏನು, ಬರೀ ಈ ಏನಾದ್ರು ಮೇಣಗಿಣ ಇತ್ತು ಅಂದ್ರೆ ಮಾತ್ರ ಅದು ತೆಗೆಯುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಈ ಜೇನು ಉದ್ಯಮದಲ್ಲಿ ನೀವು ಜಾಗೃತರಾಗಿರ್ಬೇಕು, ನೀವು ಪೆಟ್ಟಿಗೆನೆ ಇಟ್ಟ ಕಡೆಯಲ್ಲಿ ಇಡಬಾರ್ದು ಅಂತೀರಿ. ಇಲ್ಲ, ಹಂಗು ಮಾಡಬಹುದು. ಈ ಕಡೆ ಇಟ್ಟರು ನಿಮ್ಗೇನು ಅಂತ ಹೇಳಿದ್ರೆ ನಿಮ್ಗೆ ಜೇನುತುಪ್ಪದ ಇಳುವರಿ ಕಮ್ಮಿ ಆಗುತ್ತೆ ಅಷ್ಟೇ. ಅಲ್ಲ, ನೀವು ಉತ್ಪಾದನೆ ಜಾಸ್ತಿ ಮಾಡ್ಕೋಬೇಕು ಅದನ್ನೇ ನಂಬ್ಕೊಂಡಿದ್ದೀರಿ ಅಂದ್ರೆ ನೀವು ಜಾಣತನ ಮಾಡಬೇಕು. ಹೌದು, ಎಲ್ಲಿ ಹೂಗಳ ಲಭ್ಯತೆ ಜಾಸ್ತಿ ಇದೆಯೋ ಅಲ್ಲಿ ಪೆಟ್ಟಿಗೆ ಇಟ್ಟರೆ ನಿಮ್ಗೆ ಲಾಭ ಜಾಸ್ತಿ ಸಿಗುತ್ತೆ. ಅಂದ್ರೆ ವರ್ಷವಿಡೀನು ನಿಮ್ಗೆ ಕೆಲಸ ಇರುತ್ತೆ ಒಂದು, ಆಮೇಲೆ ನಿಮ್ಗೆ ಲಾಭದಾಯಕ ಆಗಿರುತ್ತೆ. ಈಗ ಒಂದು ಫ್ಯಾಮಿಲಿ ಅಂದ್ರೆ ಒಂದು 4 ಜನ ಇದಾರೆ ಅಂತ ಇಟ್ಕೊಳ್ಳಿ, ಗಂಡ ಹೆಂಡತಿ 2 ಮಕ್ಕಳು, ಅವರು ಅಂತ ಒಂದು ಅದನ್ನೇ ನಂಬ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ಪೆಟ್ಟಿಗೆ ಬೇಕಾಗಬಹುದು ನಿತಿನ್ ಹೆಗಡೆ ಅವರೇ? ಒಂದು 100 ಇಂದ 120 ಪೆಟ್ಟಿಗೆ ಮೇಂಟೈನ್ ಮಾಡಕ್ ಆಗುತ್ತೆ. ನೂರ ಇಪ್ಪತ್ತು ಮಾಡಿದ್ರೆ ಜೇನು ಕುಟುಂಬನ ನೀವು ನೋಡ್ಕೋಬೇಕು. ಹೌದು, ಓಹೋ, 100 ಇಂದ 120 ಮೇಂಟೈನ್ ಮಾಡದೇ ಆದ್ರೆ ಅವಾಗ ನಿಮ್ಗೆ ಏನಾಯ್ತು, 1 ಎಕರೆ ನಿಮ್ಗೆ ಅಡಿಕೆ ತೋಟ ಏನ್ ಬರುತ್ತಲ್ಲ ಆ ಆದಾಯ ನಿಮ್ಗೆ ಬರುತ್ತೆ. ಆಮೇಲೆ ಈಗ ಜೇನಿಗೆ ಪೆಟ್ಟಿಗೆಗೆ ಈ ಹುಳಗಳು ಮತ್ತೆ ಸಣ್ಣ ಸಣ್ಣ ಹಾವುಗಳು ಆಕ್ರಮಿಸ್ತಕ್ಕ ಪ್ರಯತ್ನ ಮಾಡ್ತವೆ. ಜೇನು ಪೆಟ್ಟಿಗೆನ ಯಾವ ತರ ಇಡಬೇಕು, ಎಷ್ಟು ಎತ್ತರ ಮೇಲೆ ಇಡಬೇಕು, ಕೆಳಗಡೆ ನೀರು ಇರ್ಬೇಕ ಹೇಗೆ? ಒಂದು 3 ಅಡಿ ಸ್ಟ್ಯಾಂಡ್ ಬರುತ್ತೆ, 3 ಅಡಿ ಸ್ಟ್ಯಾಂಡ್ ಸಾಕಾಗತ್ತೆ, ಅದನ್ನ 1.5 ಅಡಿ ಆಗಿದ್ರೆ ಸಾಕಾಗತ್ತೆ. ಆದ್ಮೇಲೆ ಅದಕ್ಕೆ ಲಕ್ಷ್ಮಣ ರೇಖೆ ಬಡಿಯುವಂಥದ್ದು ಮಾಡಿದ್ರೆ ಇರುವೆ ಕಟ್ಟ ಇರಲ್ಲ. ಒಂದು, ಆಮೇಲೆ ಇದು ಶತ್ರುಗಳು ಯಾವ್ದು ಅಂತ ಹೇಳಿದ್ರೆ ಒಂದು ಕಣಜ ಅಂತ ಕರಿತೀವಿ, ಒಂದು ಇರುವೆಗಳ ಕಾಟ, ಆಮೇಲೆ ಕೆಂಪಿರುವೆ ಕೆಂಜುಗ ಅಂತ ಕರಿತೀವಿ, ಆಮೇಲೆ ಹಲ್ಲಿ. ಹಲ್ಲಿ ಪಾಪ ಅಷ್ಟೇನು ಮಾಡೋದಿಲ್ಲ, ಓಟಿಕೆ ಆಟ. ಅದು ಏನಂತ ಹೇಳಿದ್ರೆ ಈ ರಾತ್ರಿ ಸಮಯದಲ್ಲಿ ಹಲ್ಲಿ, ಹಾ, ರಾತ್ರಿ ಸಮಯದಲ್ಲಿ ಪೆಟ್ಟಿಗೆ ಮೇಲೆ ಕೂತು ಆ ಎಂಟ್ರೆನ್ಸ್ ಅದು ಹೋಗಿ ಬರೋ ಜಾಗದ ಕೂತ್ಕೊಂಡು ಕಾಯ್ತಾ ಇರ್ತದ. ಆ ಹಲ್ಲಿಗಳಿಗಿಂತ ನಮ್ಗೆ ಜಾಸ್ತಿ ನಮ್ಗೆ ತೊಂದರೆ ಕೊಡುವಂತದ್ದು ಇರುವೆ. ಇರುವೆ, ಕೆಂಪಿರುವೆ ಏನ್ ಮಾಡುತ್ತೆ, ಒಂದೇ ಸರಿ ಗೂಡು ಅಟ್ಯಾಕ್ ಮಾಡುತ್ತದೆ. ಅವಾಗ ಏನಾಗುತ್ತೆ, ಪಡೆಗಳಿಗೆ ಕಷ್ಟ ಆಗಿ ಇಲ್ಲಿ ನಮ್ಗೆ ತ್ರಾಸ ಆಗ್ತಾ ಇದೆ, ತೊಂದರೆ ಆಗ್ತದೆ, ಬಿಟ್ಟೋಗ್ಬಿಡ್ತಾವ. ಹೌದು, ಜೇನು ಜಾಗ ಖಾಲಿ ಮಾಡುತ್ತೆ, ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ನಾಶ ಆಗ್ಬಿಡ್ತದೆ, ನಾಶ ಆಗೋಗುತ್ತೆ, ಯಾಕೆ ತಿಂದಕ್ಕೆ ಮುಗಿಸೋಗುತ್ತೆ. ತುಂಬಾ ಸಂತೋಷ ನಿತಿನ್ ಹೆಗಡೆ ಅವರೇ, ಸಿರ್ಸಿಯಿಂದ ಬಂದು ಬೆಂಗಳೂರಲ್ಲಿ ಈ ಒಂದು ಜೇನು ಸಾಕಾಣಿಕೆಯ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರಿ. ನಿಜವಾಗೂ ಎಲ್ಲ ಯುವಕರಿಗೂ ಮತ್ತು ಯುವತಿಯರಿಗೂ ಈ ಒಂದು ಸ್ವಂತ ಉದ್ಯೋಗ ಕೃಷಿಯ ಜೊತೆಗೆ ಆಯ್ದುಕೊಳ್ಬಹುದಲ್ಲ ಅನ್ನೋ ಒಂದು ಕುತೂಹಲ ಮತ್ತೆ ಆಸಕ್ತಿನೂ ಕೂಡ ತಾವು ತಮ್ಮ ಮಾತಲ್ಲಿ ತಿಳಿಸ್ಕೊಟ್ರಿ. ಕೆಲವರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಗೆ ನಿತಿನ್ ಹೆಗಡೆ ಅವರಿಂದ ಬೇಕು ಅಂತಿರ್ತಾರೆ, ಅವರಿಗೆ ನಿಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ ಹೇಳಿ. ಮೊಬೈಲ್ ಸಂಖ್ಯೆ, ನಮ್ಮ ಜೇನು ಕೃಷಿ ಬಗ್ಗೆ ಆಸಕ್ತಿ ಇದ್ದವರು ನಮ್ಮ ದೂರವಾಣಿ ಕರೆ ಮಾಡಬಹುದು, 9108687211. ಇನ್ನೊಮ್ಮೆ ಹೇಳಿ, 9108687211. ಇನ್ನೊಮ್ಮೆ ನಿತಿನ್ ಅವರೇ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಪ್ರಗತಿಪರ ರೈತ ನಿತಿನ್ ಹೆಗಡೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಝುಕ ಕರ ಚಲೋ ಶಾರ್ಟ್ ಸರ್ಕಿಟ್ ಹೋ ಬಿಜಲಿ ಪಹಲ ಬಂದ್ ಕರನಾ ಏಕ ಶೂನ್ಯ ಏಕ ಪೇ ಆಲ ಲಗಾಓ ದಮಕಲ್ ಕೋ ಜಲ್ದಿ ಬುಲವಾಓ ಲಿಫ್ಟ್ ನಹೀ ಸೀರಿಯಾ ಸಜಾಓ ಗಿಲೆ ಕಪಡೆ ಸೇ ನಾಕ ಮೂ ಛುಪಾಓ ಅಗರ ಕಪಡೆ ಮೇ ಲಗ ಜಾಯೇ ಆಗ ಲುಡಕ ಕಾ ಪಲ ಚಲ ತೂ ಮತ ಭಾಗ तैयारी में ही समझदारी है. अनुशासित रहें, सुरक्षित रहें. एनडीएमए द्वारा जनहित में जारी. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗಬೇಕಾ ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ ಬಡ್ಡಿ ದರಗಳಲ್ಲಿ 3-4% ವರೆಗಿನ ಕಡಿತ 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ ತ್ವರೆ ಮಾಡಿ ಸೀಮಿತ ಅವಧಿಯ ಕೊಡುಗೆ ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ ಕಂಡೀಷನ್ ಸಪ್ಲೈ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಮತ್ತು ಉಸಂಗಡಿಗರಿಂದ ತತ್ವಪದ.